ಜ್ಞಾನವಾಗುತ್ತದೆ. ಯಾರ್ಯಾರಲ್ಲಿ ವಿವೇಕಿಗಳಾಗಿದ್ದು ಸಾರಾಸಾರ ವಿಚಾರ ಮಾಡುವ ಶಕ್ತಿಯಿಂದ ಕೂಡಿದವರಾಗಿ ತಿಳುವಳಿಕೆಯನ್ನು ಹೊಂದಿದವರಾಗಿದ್ದಾರೋ ಅವರು ಸದಾ ಶುಚಿಹಿ ಸಮನಸ್ಕಃ ಪ್ರಫೌಂಡ್ ಮೈಂಡ್ ಅಂತ ಹೇಳ್ತೇವೆ, ಪ್ರಬುದ್ಧವಾದ ಮನಸ್ಸನ್ನು ಹೊಂದಿದವರಾಗಿರ್ತಾರೆ, ಒಳಗೂ ಹೊರಗೂ ಶುದ್ಧರಾಗಿರ್ತಾರೆ. ಅವರು ಮಾತ್ರ ಸತು ತತ್ಪದಂ ಆಪ್ನೋತಿ, ಆ ಪರಮಾತ್ಮ ತತ್ವದ ಪದವನ್ನು, ಆ ಪರಮಾತ್ಮನ ಪದದ ತತ್ವವನ್ನು ಅವರು ಹೊಂದಿರುತ್ತಾರೆ. ಅಂಥವರು ಭೂಯಃ ನ ಜಾಯತೆ, ಪುನಃ ಮತ್ತೆ ಅವರು ಸಂಸಾರಿಗಳಂತೆ ಜನ್ಮವನ್ನು ಎತ್ತುವುದಿಲ್ಲ. ಸಂಸಾರದಲ್ಲಿ ಪುನಃ ಜಾರಿ ಬೀಳುವ ಪ್ರಶ್ನೆಯೇ ಇಲ್ಲ. ಅದು ತತ್ಪದ ಅಂದರೆ ಏನು? ಹಾಗಾದರೆ ಕಿಂ ತತ್ಪದಮಿತಿ ಆಹ ವಿಜ್ಞಾನ ಸಾರಥಿರ್ಯಸ್ತು ಮನ ಪ್ರಗ್ರಹವಾನ್ನರಃ ಸೋಧ್ವನ ಪಾರಮಾಪ್ನೋತಿ ತದ್ವಿಷ್ಣು ಪರಮಂ ಪದಂ ವಿಜ್ಞಾನ ಸಾರಥಿರ್ಯಸ್ತು ಮನ ಪ್ರಗ್ರಹವಾನ್ನರಃ ಸೋಧ್ವನ ಪಾರಮಾಪ್ನೋತಿ ಸೋಧ್ವನ ಪಾರಮಾಪ್ನೋತಿ ತದ್ವಿಷ್ಣು ಪರಮಂ ಪದಂ. ಯಹಾತು ಅದ್ಯಾವರು ಯಾರೇ ಆಗಿರಲಿ, ಒಬ್ಬ ಮನುಷ್ಯರು, ಒಬ್ಬ ಸಾಧಕರು, ಒಬ್ಬ ಮುಮುಕ್ಷುಗಳು ವಿವೇಕಯುಕ್ತರಾಗಿದ್ದಾರೋ, ವಿಜ್ಞಾನ ಸಾರಥಿ ತಮ್ಮ ಸಾರಥಿ ವಿವೇಕವನ್ನು ತಮ್ಮ ಸಾರಥ್ಯನ್ನಾಗಿ ಮಾಡಿಕೊಂಡಿದ್ದಾರೋ, ಮನಃ ಪ್ರಗ್ರಹವಾ ಮನಸ್ಸು ಎನ್ನುವ ಹಗ್ಗವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡಿದ್ದಾರೋ, ಸಹ ಅವರು ಅಧ್ವನಃ ಸಂಸಾರದ ಈ ಹೊಡೆತಗಳಿಂದ ಪಾರಮಾಪ್ನೋತಿ ದಾಟಿರುತ್ತಾರೆ. ಏನ್ರಿ ಆ ಪದ? ತದ್ ವಿಷ್ಣೋಹೋ ಪರಮಂ ಪದಂ, ವೈಕುಂಠ ಅಂತ ಅರ್ಥ ಅಲ್ಲ? ಹಂಗೆ ತಾನೇ ಅರ್ಥ ಮಾಡೋದು. ವೈಕುಂಠ ಕೈಲಾಸ ಇಲ್ಲಿ ಮಾತಾಡೋದಿಲ್ಲ, ವೇದಾಂತದೊಳಗೆ ಅವನು ಯಾವ ಮಾತಾಡೋದಿಲ್ಲ. ಇದು ಮಾತಾಡೋದು ಯಾವುದಿದು? ವ್ಯಾಪಕತ್ವಾತ್ ವಿಷ್ಣು, ಸರ್ವವ್ಯಾಪಕನಾದ ವಿಷ್ಣು, ವ್ಯಾಪನಶೀಲಸ್ಯ ಬ್ರಹ್ಮಣಃ ಪರಮಾತ್ಮನಃ ಪದಂ ವಿಷ್ಣೋ ಪದಂ. ವಾಸುದೇವಾಖ್ಯಸ್ಯ, ವಾಸುದೇವ ಎನ್ನುವ ನಾಮದಿಂದ ಪ್ರಸಿದ್ಧವಾದ, ಮತ್ತೆ ವಾಸುದೇವ ಅನ್ನುವುದನ್ನು ಕೂಡ ಮತ್ತೆ ನಾವು ವ್ಯಾಖ್ಯಾನಿಸಬೇಕು. ಎಲ್ಲೆಲ್ಲಿಯೂ ವಾಸವಾಗಿರುವವನು, ಎಲ್ಲೆಲ್ಲಿಯೂ ವಾಸವಾಗಿರುವ, ಕೈಲಾಸದಲ್ಲಿ ಮಾತ್ರ ಅಲ್ಲ, ವೈಕುಂಠದಲ್ಲಿ ಮಾತ್ರ ಅಲ್ಲ, ನಾನು ಎರಡು ಮೂರು ದಿನ ಭಗವದ್ಗೀತೆಯಲ್ಲಿ ಹೇಳಿದಂತೆ ಎಲ್ಲೆಲ್ಲಿ ನೀವು ಹೆಸರಿಸ್ತೀರೋ, ಎಲ್ಲೆಲ್ಲಿ ನೀವು ಗುರುತಿಸ್ತೀರೋ, ಎಲ್ಲೆಲ್ಲಿ ನೀವು ಐಡೆಂಟಿಫೈ ಮಾಡ್ತಿರೋ, ಎಕ್ನಾಲೆಜ್ ಮಾಡ್ತಿರೋ, ಅಲ್ಲೆಲ್ಲ ಈಶ್ವರನ ಇರು. ಈ ಭೂತ ಇಂದ್ರಿಯಗಳಿಗೆ, ಭೌತಿಕ ಇಂದ್ರಿಯಗಳಿಗೆ ನಾಮ ರೂಪಗಳನ್ನು ಗುರುತಿಸೋ ಶಕ್ತಿ ಮಾತ್ರ ಇದೆ. ಆದರೆ ತಿಳುವಳಿಕೆಯಿಂದ ಕೂಡಿದಂತಹ ವಿವೇಕದ ಒಂದು ಜಿಜ್ಞಾಸದಲ್ಲಿ, ತೊಡಗಿದಂತಹ ಕೇವಲ ಕೆಲವೇ ಕೆಲವು ವ್ಯಕ್ತಿಗಳು, ಕಶ್ಚಿದ್ಧೀರಹ, ಕೇವಲ ಕೆಲವೇ ಕೆಲವು ವ್ಯಕ್ತಿಗಳು ಸಾಧಕರು ಇದನ್ನು ಅಪ್ರಿಷಿಯೇಟ್ ಮಾಡಲಿಕ್ಕೆ ಸಾಧ್ಯ. ಏನು ಅಂದರೆ, ಈಶ್ವರ ಎಲ್ಲೆಲ್ಲಿಯೂ ಇದ್ದಾನೆ. ಬಾಕಿಯವರು ಸಂಸ್ಕಾರದತ್ತವಾಗಿ ಶಿವಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು ಅಂತ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ. ಭಿಕ್ಷುಕನಿಗೂ ಗೊತ್ತಿದೆ ಈಶ್ವರ ಎಲ್ಲೆಲ್ಲೂ ಇದ್ದ. ಭಾರತ ದೇಶದಲ್ಲಿ ಹುಟ್ಟಿದಂತಹ ಯಾವುದೇ ಒಬ್ಬ ಭಿಕ್ಷುಕ ಇರಲಿ, ಅವನಿಗೆ ಹೋಗಿ ಕೇಳು, ಅಥವಾ ಆ ಮುದುಕಿಗೆ ಹೋಗಿ ಕೇಳು, ಏನುವ ಹೆಂಗಿದ್ದೀಯಾ ಯಪ್ಪ, ಈಶ್ವರ ಹೆಂಗಿಟ್ಟನೋ ಹಂಗಿದ್ದೆ, ಹಂಗೆ ಯಾಕೆ ಈಶ್ವರ ಗೊತ್ತಾಗ್ಬಿಟ್ಟಿದೆಯಾ? ನಮ್ಮ ರೂಢಿಯಲ್ಲಿ ಸಂಸ್ಕಾರಗಳು ಬಂದಿರ್ತವೆ, ಆ ಸಂಸ್ಕಾರಗಳು ಅರಳಬೇಕು. ನಮಸ್ಕಾರ ಮಾಡೋದು ಮುಖ್ಯ ಅಲ್ಲ, ಆ ನಮಸ್ಕಾರ ಮಾಡೋದು ಸಂಸ್ಕಾರದಲ್ಲಿ ಬಂದ್ಬಿಟ್ಟಿರ್ತದೆ. ಸಣ್ಣ ಮಗು ಇದ್ದಾಗ ಅದು ಬೇಕಾಗಲಿ ಬೇಡ ಆಗಲಿ ತಲೆ ತಂದು ಹಾಕಿ ಒತ್ತಿ ಬಿಡ್ತಾರೆ, ಮಾಡ ಕಾಲಿಗೆ ಬೀಳ ಅಂತ ಹಿಂಗೆ ಹಿಡಿದು ಹಾಕಿ ಬಿಡ್ತಾರೆ, ಸಂಸ್ಕಾರ ಬಂದಿರ್ತದೆ. ಮುಂದೆ ಅವು ಯಾವಾಗ ಯಾವಾಗ ಇಂಥ ಬಟ್ಟೆ ಕಾಣಿಸ್ತು ಆವಾಗೆಲ್ಲ ತಲೆ ಹಾಕಿ ಸುಮಾರು, ಇದೇ ಸಂಸ್ಕಾರ ತಗೊಂಡು. ಬಟ್ ಇದು ಅರಳೋದು ಯಾವಾಗ? ಓನ್ಲಿ ವಿವೇಕದಿಂದ ಅರಳುತ್ತದೆ. ಸೊ ಹೀಗೆ ಇವನು ಯಾವನು ವಿವೇಕವನ್ನು ಚೆನ್ನಾಗಿಟ್ಕೊಂಡಿದ್ದಾನೆ, ಮನಸ್ಸನ್ನು ತನ್ನ ಹಗ್ಗವನ್ನಾಗಿ ಮಾಡಿಕೊಂಡಿದ್ದಾನೆ, ಅವನು ಸಂಸಾರವನ್ನು ಪಾರಮಾಪ್ನೋತಿ, ಅವನು ಸಂಸಾರವನ್ನು ದಾಟುತ್ತಾನೆ. ತದ್ ವಿಷ್ಣೋ ಪರಮಂ ಪದಂ, ಅದೇ ವಿಷ್ಣುವಿನ ಅತ್ಯಂತ ಶ್ರೇಷ್ಠವಾದ ಸ್ಥಾನ. ವಿಷ್ಣೋ ಅಂದರೆ ಎಲ್ಲವನ್ನೂ ವ್ಯಾಪಿಸಿಕೊಂಡ, ವ್ಯಾಪನಶೀಲ, ಎಲ್ಲೆಲ್ಲಿಯೂ ವ್ಯಾಪ್ತನಾದಂಥ ಶಬ್ದ, ಎಲ್ಲೆಲ್ಲಿಯೂ ವ್ಯಾಪ್ತನಾದಂಥವನು ವಿಷ್ಣು. ಅಥವಾ ವಾಸುದೇವ, ಎಲ್ಲೆಲ್ಲಿಯೂ ವಾಸಿಸುವನು ವಿಷ್ಣು. ಪರಮಂ ಪ್ರಕೃಷ್ಟಂ ಪದಂ. ಭಾಷ್ಯ 96. ವಿಜ್ಞಾನ ಸಾರಥಿ ಯಸ್ತು, ಸ್ವಲ್ಪ ಅಲ್ಲಿ ಕೊಡಪ್ಪ. ಕಡಿಮೆ ಆಯ್ತದ, ಹಾಂ ಸಾಕು. ವಿಜ್ಞಾನ ಸಾರಥಿ ಯಸ್ತು ಯಹ ವಿವೇಕ ಬುದ್ಧಿ ಸಾರಥಿ ಪೂರ್ವ ಉಕ್ತಃ ಮನಃ ಪ್ರಗ್ರಹವಾನ್ ಪ್ರಗೃಹೀತ ಮನಃ ಸಮಾಹಿತ ಚಿತ್ತಃ ಸನ್ ಶುಚಿಹಿ ನರಃ ವಿದ್ವಾನ್ ಸಹ ಅಧ್ವನಃ ಸಂಸಾರಗತೇ ಪಾರಂ ಪರಮೇವ ಅಧಿಗಂತವ್ಯಂ ಇತಿ ತತ್. ಯೋಗಿ ಗಂತವ್ಯಂ ಏನು ಧಾತುಪ ಎಂದಾತು, ಎಲ್ಲ ಗಂತು ಹೇಳ್ತೀವಿ ಅಂತ ಮಾಡಿದ್ದೆ ನಾನು. ಗಂಧಾತು ಉಪಸರ್ಗ ಯಾವುದಲ್ಲಿ? ಅಧಿ, ಅಧಿಗಂತವ್ಯಂ. ವಿಜ್ಞಾನ ಸಾರಥಿ ಯಹ, ವಿಜ್ಞಾನ ಎನ್ನುವ ಹೆಸರಿನಿಂದ ಪ್ರಸಿದ್ಧವಾದಂತಹ ಸಾರಥಿಯನ್ನು ಯಾವನು ಎಂಪ್ಲಾಯ್ ಮಾಡಿಕೊಂಡಿದ್ದಾನೆ? ಕೆಲಸಕ್ಕೆ ಡ್ರೈವರ್ ತಗೋಬೇಕಲ್ಲ, ಆ ಸಾರಥಿ ಹೇಗಿರ್ಬೇಕು? ಅವನು ವಿವೇಕಿ. ಯಹ ವಿವೇಕ ಬುದ್ಧಿ, ವಿವೇಕ ಅಂದರೆ ವಿಂಗಡಿಸುವ ಬುದ್ಧಿ, ವಿಂಗಡಿಸಿ ನೋಡುವ ಬುದ್ಧಿಗೆ ವಿವೇಕ ಅಂತ ಕರೀತಾರೆ. ಸರಿ ಯಾವುದು, ತಪ್ಪು ಯಾವುದು, ಕೆಟ್ಟದ್ದು ಯಾವುದು, ಒಳ್ಳೆಯದ್ಯಾವುದು, ಹಾಲು ಯಾವುದು, ನೀರು ಯಾವುದು, ನೈತಿಕ ಅಂದ್ರೇನು, ಅನೈತಿಕ ಅಂದ್ರೇನು, ಧರ್ಮ ಅಂದ್ರೇನು, ಅಧರ್ಮ ಅಂದ್ರೇನು, ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು, ವ್ಯವಹಾರದ ಸಮಸ್ತ ಚಟುವಟಿಕೆಗಳಲ್ಲಿ ವಿವೇಕ ಜಾಗೃತವಾಗಿರಬೇಕು. 10 ಕೋಟಿ 11 ಈ ನೈಜ ಚಲುತ್ತಾರೆ, ಸ್ಪೆಷಲಿ ವೇದಾಂತಿಗಳಿಗೆ ವಿವೇಕಿಗಳಾಗಿರಬೇಕು ಅನ್ನೋದು ಅತಿ ಮುಖ್ಯವಾದ ವಿಷಯ. ಇದಕ್ಕೆ ಸಿಂಪಲ್ ಟಿಪ್ಸ್ ಹೇಳ್ತೇನೆ. ಇದಕ್ಕೆ ಅತಿ ಸಿಂಪಲ್ ಸಾಧನ ಏನು ಅಂತಂದರೆ ಎಚ್ಚರದಿಂದ ಇರಬೇಕು, ವಿವೇಕ ತಾನ ಜಾಗೃತ. ಬೀಳುವಾಗ, ಕೊಡುವಾಗ, ಏಳುವಾಗ, ಕೊಟ್ಟಾಗ, ತೆಗೆದುಕೊಳ್ಳುವಾಗ, ತಿನ್ನುವಾಗ, ಉಣ್ಣುವಾಗ, ಮಲಗುವಾಗ, ಪಶ್ಯನ್, ಶೃಣ್ವನ್, ಸ್ಪೃಶನ್, ಜಿಗ್ರನ್, ಅಷ್ಟನ್, ಗಚ್ಚನ್, ಸ್ವಪನ್, ಶ್ವಸನ್, ಪ್ರಲಪನ್, ವಿಸರ್ಜನ್, ಗೃಂಡನ್, ನಿಮಿಷನ್, ಉನ್ಮಿಷನ್, ನಪ್ಪಿ, ಕಣ್ಣು ಮುಚ್ಚುವಾಗ, ಕಣ್ಣು ತೆಗೆಯುವಾಗ, ಮಲಗುವಾಗ, ಏಳುವಾಗ, ಎಚ್ಚರದಲ್ಲಿ, ಎಚ್ಚರ ಎಚ್ಚರ ಎಚ್ಚರ ಎಚ್ಚರ ತಪ್ಪಿ ಯಾವ ಕೆಲಸವನ್ನು ಮಾಡ, ಇವನ್ ನಾ ಹಿಂಗೆ ಕೈ ಮಾಡಿದೆ, ನಾ ಹೀಗೆ ಮಾಡಿದೆ, ಎಚ್ಚರ ಇಟ್ಕೊಂಡ ಮಾಡಿರ್ತೇನೆ. ಅಷ್ಟು ಸೂಕ್ಷ್ಮ ನಮ್ಮ ಸಾಧನೆ ಇದೆ. ನಿಸರ್ಗದ ಜೊತೆ ನಾನು ಸಮಯವನ್ನು ತೆಗೆದ್ರೆ ಅವಶ್ಯವಾಗಿಯೂ ಕೂಡ ನಮ್ಮ ಮನಸ್ಸು ಬುದ್ಧಿಗಳು ಸೂಕ್ಷ್ಮ. ಮನಸ್ಸು ಬುದ್ಧಿಗಳು ಯಾವಾಗ ಸೂಕ್ಷ್ಮ ಆಗ್ತವೆ, ವಿವೇಕ ತಾನ ಜಾಗೃತ ಆಗ್ತದೆ. ನಿಸರ್ಗದ ಜೊತೆ ಜೀವನ ಮಾಡೋದು ಅಂದ್ರೆ ಒಂದೇ, ಎಚ್ಚರದಿಂದ ಜೀವನ ಮಾಡೋದು. ಎಚ್ಚರ ತಪ್ಪಿದಾಗ ತಾನೇ ಕಳೆತನ ಆಗೋದು. ಲೈಟ್ ಹಚ್ಚಿದ್ದೀರಿ, ವಾಚ್ಮನ್ ಇದ್ದರಿ, ಕತ್ತಲೆ ಆಗಿತ್ತು, ಸಾಕಷ್ಟು ಬೆಳಕು ಇತ್ತು, ಲೈಟ್ ಹಚ್ಚಿದ್ವಿ, ಮತ್ತು ಕಳೆತನ ಹೆಂಗಾಯ್ತು ನೋಡ್ರಿ? ಹೆಂಗೋ ಆಯ್ತು, ಹೆಂಗೋ ಅಲ್ಲ. ಕಳ್ಳ ಭಾರಿ ಜೋರು ಇದ್ದಾನಂತ ಕಳೆತನ ಆಗುವುದಿಲ್ಲ. ನೀನು ಎಚ್ಚರ ತಪ್ಪಿದೀಯ. ಎಚ್ಚರ ತಪ್ಪಿದಾಗ ಅಪರಾಧಗಳು ಜರುಗುತ್ತವೆ. ಸ್ವಯಂ ಕೃತವೇ ಇರಲಿ, ಅನ್ಯತಃ ಇರಲಿ, ಎಚ್ಚರ ತಪ್ಪಿದಾಗ ಮಾತ್ರ ಏನಾಗ್ತವೆ? ಅಪರಾಧಗಳಾಗ್ತವೆ. ಎಚ್ಚರದ ಜೀವನ, ಎಚ್ಚರ ಇಟ್ಟು ಮಾತಾಡಬೇಕು, ಎಚ್ಚರ ಇಟ್ಕೊಂಡು ಕೆಲಸ ಮಾಡಬೇಕು. ಎಚ್ಚರದಿಂದ ಇಂದ್ರಿಯಗಳನ್ನು ನಾವು ದುಡಿಸಬೇಕು. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಎಚ್ಚರದಿಂದ ತೊಡಗಿಸಬೇಕು. ಸೂಕ್ಷ್ಮ ಆಗ್ತಾ ಹೋಗ್ತದೆ ಈ ಸೂಕ್ಷ್ಮತೆಯಲ್ಲಿ. ಏನಾಗ್ತದೆ ಪ್ರಾಕ್ಟಿಕಲ್ ಇದು? ಈ ಸೂಕ್ಷ್ಮತೆಯಲ್ಲಿ ಏನಾಗ್ತದೆ? ವಿವೇಕ ಅರಳುತ್ತದೆ. ಸೂಕ್ಷ್ಮತೆ ಇಲ್ಲ ಅಂತಂದ್ರೆ ವಿವೇಕ ಅವಿವೇಕವಾಗ್ತದೆ. ಸೂಕ್ಷ್ಮತೆಯನ್ನು ಬೆಳೆಸಿಕೊಂಡಂತೆ ವಿವೇಕ ಅರಳುತ್ತದೆ. ಈ ವಿವೇಕ ಅರಳಿದಾಗ ಸಾರಾಸಾರ ವಿಚಾರ ಮಾಡಿ ಶುರು ಮಾಡುತ್ತೆ. ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಸುಖ, ಯಾವುದು ದುಃಖ, ಯಾವುದು ಆರೋಗ್ಯಕರ, ಯಾವುದು ಅನಾರೋಗ್ಯಕರ. 10 ಜನರ ಮಧ್ಯದಲ್ಲಿ ಒತ್ತಡಕ್ಕೆ ಒಳಗಾಗಿ ನಾವು ನಿರ್ಣಯ ತೆಗೆದುಕೊಳ್ಳೋದು ಬೇರೆ. ಭಾರತ ದೇಶದಲ್ಲಿ ನಾವೆಲ್ಲ ಇದಕ್ಕೆ ಬಹಳ ಪ್ರಸಿದ್ಧ. ಚಪ್ಪಾಳೆ ಹೊಡೆದು ಎಲ್ಲರೂ ಚಪ್ಪಾಳೆ ಹೊಡ್ಬಿಡೋದು, ಹ್ಞೂ ಅಂದರೆ ಎಲ್ಲರೂ ಹ್ಞೂ ಅಂದ್ಬಿಡೋದು. ಅದಕ್ಕೆ ನಾವು ಉಪನ್ಯಾಸ ಕೇಳೋದಿಲ್ಲ. ಏನು ಮಾಡ್ತೀವಿ ನಾವು? ಉಪನ್ಯಾಸ ಕೇಳ್ತಾ ಕೇಳ್ತಾ ಅವ್ರು ಇವ್ರು ನೋಡ್ತಿರ್ತೀವಿ, ಇವನ್ ನಕ್ಕನೇ ಇಲ್ಲ, ಇವನ್ ಚಪ್ಪಾಳೆ ಹೊಡೆದೇ ಇಲ್ಲ. ಅವ ಮಾಡೋ ಹಾಗೆ ನಾನು ಮಾಡಬೇಕು. ಸ್ವಂತಿಕೆ ವಿಜ್ಞಾನವಾನ್ ಪುರುಷ. ವಿವೇಕ ಇದು ನಿನ್ನ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ನಿನ್ನ ಸ್ವಂತಿಕೆಯನ್ನು ಸ್ಪಷ್ಟಪಡಿಸ್ತದೆ. ಒಳ್ಳೆಯದು. ನನ್ನ ಇವತ್ತಿನ ಸ್ವಧರ್ಮ, ನನ್ನ ಗುಣ, ನನ್ನ ನಡವಳಿಕೆ, ಇವತ್ತು ನನಗೇನಿದೆ ಅನ್ನೋದು ನನಗೆ ಸ್ಪಷ್ಟ ಗೊತ್ತಾಗ್ಬಿಟ್ರೆ ನಾನು ಅದನ್ನು ಹೇಗೆ ಬದಲಾಯಿಸ್ಕೋಬೇಕು ಅಥವಾ ಹೇಗೆ ಅದನ್ನು ಅಭಿವೃದ್ಧಿಪಡಿಸ್ಕೋಬೇಕು ನಾವು ವಿಚಾರ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಅವರು ಇಲ್ಲಿ ಭಾರಿ ಮಹತ್ವ ಕೊಡ್ತಾರೆ. ವಿಜ್ಞಾನವ ಸಾರಥಿ, ಇವನು ವಿಜ್ಞಾನಯುಕ್ತವಾದ ಸಾರಥಿ. ಇವನ ಮನಸ್ಸು ಏನಾಗಿದೆ? ಹೌದೋ, ಮನಃ ಪ್ರಗ್ರಹವ. ಮನಸ್ಸು ಅನ್ನುವುದೇ ಒಂದು ಹಗ್ಗ. ಸ್ವಲ್ಪ ವ್ಯತ್ಯಾಸ ಇದೆ. ಈ ಕೆಲವೊಂದು ವಾಕಿಂಗ್ ಹೋಗ್ತಾರೆ, ವಾಕಿಂಗ್ ಹೋಗುವಾಗ ತಾವೊಬ್ಬರೇ ಹೋಗೋದಿಲ್ಲ, ತಮ್ಮ ಜೊತೆ ನಾಯಿನೂ ತಗೊಂಡು ಹೋಗ್ತಾರೆ. ಅದು ಮನೆ ಬಿಟ್ಟು ಹೋಗುವಾಗ ಅದು ಜಗ್ಬೇಕು, ಬಾ ಬಾ ಬಾ ಬಾ ಅಂತ ಜಗ್ಬೇಕು. ಒಂದು 10 ಹೆಜ್ಜೆ ಆದಮೇಲೆ ಅದು ನಮ್ಮನ್ನು ಜಗ್ಬಿಸಿಲ್ಲ. ಆಮೇಲೆ ಇವ ಅದು ಎಲ್ಲಿ ಹೋಗ್ತದೆ ಅಲ್ಲಿ ಇವ ಹೋಗ್ಬೇಕು. ಅವ್ನು ತಿಪ್ಪಿಗೆ ಹೋದ ತಿಪ್ಪಿಗೆ, ಗಟ್ರಿಗೆ ಹೋದ್ರೆ ಗಟ್ರಿಗೆ, ಬಯಲು ಹೋದ್ರೆ ಬಯಲಿಗೆ ಅದು ಎಲ್ಲಿ ಹೋಗ್ತದೆ ನೀವು ಹೋಗ್ಬೇಕು. ಪ್ರಾರಂಭಕ್ಕೆ ಇವ ಜಗ್ಬೇಕಾಗ್ತದೆ, ಆನಂತರ ಅದು ನಮ್ಮನ್ನು ಜಗ್ಗುತ್ತದೆ. ಕರೆಕ್ಟಾ? ಈ ಮನಸ್ಸು ಹಂಗೆ ನೋಡಿ, ಇದು ಹಗ್ಗ ಇದು ಹೆಂಗಿರ್ತದೆ ಅಂತಂದರೆ ನಾವಲ್ಲೇ ನಾವಲ್ಲೇ ಅಂತ ಅಂತಿರ್ತದೆ. ಬಾನೇನು ಬಾನೇನು ಕೊನೆ ಹೌದಾ ಬರಬೇಕಾ ತಗೊ ನಡಿ ಬರ್ತೀನಿ ಅಂತೇಳಿ ನಮ್ಮನ್ನು ಜಗ್ಗಿಸ್ ಮಾಡ್ಬಿಡ್ತು. ಇಲ್ಲ ಹಾಗಾಗೋದಿಲ್ಲ ಸ್ವಾಮೀಜಿ, ತೋರಿಸ್ಕೊಡ್ತೀವಿ. ಬೆಳಗ್ಗೆ ಬೆಟ್ಟು ಬಿಟ್ಟು ಇಳುವಾಗ ಮನಸ್ಸೇನಂತದೆ, ನಾವಲ್ಲೇ ನಾವಲ್ಲೇ ನಾವಲ್ಲೇ. ಅದನ್ನು ನಾವೇನು ಮಾಡ್ತೇವೆ, ಹೇ ಟೈಮ್ ಆಗಿದೆ ಹೇಳ ಜಗ್ಗುತ್ತೆ. ಹೌದಾ? ಸರಿ, ಈಗ ಎಚ್ಚರ ಬಂತಲ್ಲ, ಈಗ ಪೂರಾ ಎಚ್ಚರ ಆತು. ಈಗ ಇನ್ನೇನು ಜಗ್ಗೋ ಅವಶ್ಯಕತೆ ಇಲ್ಲ, ನಾ ಹೇಳ್ದಂಗೆ ಕೇಳ್ತದೆ ಅಂತ ಅನ್ಕೋತೀವಿ. ಆದರೆ ಮುಂದಿನ ಸಂಜೆವರೆಗೂ ಲೈಫ್ ಹೆಂಗಿರ್ತದೆ ನೋಡಿರ್ಬೇಕಾದ್ರೆ. ಬಿಗ್ ಬಜಾರ್, ಮೋರ್ ರಿಲಯನ್ಸ್, ಆ ಶಾಪಿಂಗ್, ಈ ಶಾಪಿಂಗ್, ತಿರುಗಾಡಿದ್ದೆ ತಿರುಗಾಡಿದ್ದೆ, ಪಿರಿ ಪಿರಿ ಪಿರಿ ಪಿರಿ ಪಿರಿ. ಈಗ ಯಾರು ಹೇಳ್ದಂಗೆ ಕೇಳಿಕತ್ತೀವಿ? ನಾ ಹೇಳ್ದಂಗೆ ಕೇಳ್ತಾ ಇಲ್ಲ, ಅದು ಹೇಳ್ದಂಗೆ ನಾವು ಕೇಳಿಕತ್ತೀವಿ. ಮೊದಲು ಅದು ನನ್ನ ಹಗ್ಗ ಆಗಿತ್ತು. ಹೆಂಗೆ ಸಾಧನ ಬದಲಾಗ್ತದೆ ನೋಡ್ರಿ, ಅರಿತ್ಕೋಬೇಕು ನಾವು. ನಮ್ಮ ಪ್ರವೃತ್ತಿಗಳು ಯಾಕೆ ಹಿಂಗೆ ಬದಲಾಗ್ತವೆ, ಅದನ್ನು ಹೇಗೆ ನಾವು ಬದಲಿಸ್ಬೇಕು? ಅದಕ್ಕೆ ಇವನು ಯಾವನ ಸಾಧಕನಿದ್ದಾನೆ ವಿವೇಕಿ ಮೋಕ್ಷು, ಇವನ ಸಾರಥಿಯನ್ನು ಬುದ್ಧಿಯನ್ನು ಸಾರಥಿಯನ್ನಾಗಿ ಮಾಡಿಕೊಡ್ತಾನೆ ವಿಜ್ಞಾನವಾನ್. ಆನಂತರ ಏನು ಮಾಡ್ತಾನೆ, ಮನಸ್ಸನ್ನು ಹಗ್ಗವನ್ನು, ಅದರ ಅರ್ಥ ಏನು, ಮನಸ್ಸನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ. ಏನು ಮನಸ್ಸನ್ನು ಹಗ್ಗ ಹೊಸ ಕೈಯಾಗಿ ಕೊಡ್ತಾವಲ್ಲ, ಹಾಗಲ್ಲ. ಮನಸ್ಸು ಇದು ಇದನ್ನು ಹತೋಟಿ ಇಟ್ಕೊಂಡಿರ್ತಾನೆ. ಸಮಾಹಿತ ಚಿತ್ತ ಪ್ರಗೃಹೀತ ಮನಃ, ಇವನೇ ಸಮಾಹಿತ ಚಿತ್ತ. ಸಹಜವಾಗಿ ಸಮಾಧಾನದ ಇವನ ಮನಸ್ಸು ಕೂಡಿರ್ತದೆ. ಶುಚಿಹಿ ನರಹ, ಮುಂದಿನ ಸಾಧನ ಶುಚಿತ್ವ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡು, ಹೊರಗೂ ಒಳಗು ಶುಚಿತ್ವ. ವಿದ್ವಾನ್ ಸಹ, ಅಂತಹ ವಿದ್ವಾನ್ ಯಾವನಿದ್ದಾನೋ ಅವನು ಅಧ್ವನಃ ಸಂಸಾರಗತೇ. ಹೌದು, ಸಂಸಾರಗತೇ ಪಾರಂ, ಕೊನೆಯ ಕೊನೆ ಮುಟ್ಟೋದು. ಸಂಸಾರಗತಿಯಿಂದ ಕೊನೆ ಮುಟ್ಟೋದು ಅಂದರೆ ಸಂಸಾರವನ್ನು ಪಾರ ಮಾಡಿ ಪರಮೇವ ಅಧಿಗಂತವ್ಯಂ ಇತ್ತು, ಅದರ ಕೊನೆಯನ್ನು ಹೋಗಿ ತಲುಪುವುದು. ಇದೇ ಇಲ್ಲಿ ಅತಿ ಪ್ರಮುಖವಾದ ವಿಷಯ. ಸಂಸಾರಗತಿಯ ಕೊನೆ ಯಾವುದು? ಇಂಥ ಸಮಯದಲ್ಲಿ ಪುರುಷಾರ್ಥಗಳನ್ನು ಲೆಕ್ಕಕ್ಕೆ ತಗೋಬೇಕು. ಸಂಸಾರಗತಿ, ಈ ಸಂಸಾರಗತಿ ಅಂದರೆ ಈ ಸಂಸಾರ ಅನ್ನುವಂತಹ ಪ್ರವಾಹ, ಈ ಪ್ರವಾಹದ ಅಂತಿಮ ಗತಿ ಯಾವುದು? ಅವಾಗ ನಾವು ಲೆಕ್ಕ ಹಾಕೋಬೇಕು. ಅರ್ಥ, ಕಾಮ, ಧರ್ಮ, ಮೋಕ್ಷ. ಅರ್ಥ ಕಾಮ ಮೊದಲು ಹೇಳಬಾರ್ದು ಸ್ವಾಮೀಜಿ, ಧರ್ಮಾರ್ಥ ಕಾಮ ಮೊದಲು ಹೇಳಬೇಕು. ಹೌದು, ಧರ್ಮಾರ್ಥ ಕಾಮ ಅಂತಲೇ ಸಹಜವಾಗಿ ಎಲ್ಲ ಕಡೆ ಪ್ರಿಂಟ್ ಮಾಡ್ತಾರೆ. ಆದರೆ ವಿಶ್ಲೇಷಣಾತ್ಮಕವಾಗಿ ನೋಡಿದ್ದೆ ಆದರೆ ಅರ್ಥ ಕಾಮ, ಆನಂತರ ಧರ್ಮವನ್ನು ಲೆಕ್ಕಕ್ಕೆ ತಗೋಬೇಕು. ಅರ್ಥ ಕಾಮ ಇದು ನಮ್ಮ ಸಹಜತೆ, ಎಲ್ಲ ಜೀವರಾಶಿಗಳ ಸಹಜತೆ. ಈವನ್ ಟಚ್ ಮೀ ನಾಟ್, ಆ ಮುಟ್ಟಲು ಮುರುಕಿ ಅಂತೇಳಿ ಕರಿತೀವಿ, ಈವನ್ ಅದರಲ್ಲಿಯೂ ಕೂಡ ಪುರುಷಾರ್ಥ ಇದೆ. ಅದು ಕೂಡ ಅಂತದೆ, ನನ್ನನ್ನು ನಾನು ರಕ್ಷಿಸ್ಕೋಬೇಕು, ಡೋಂಟ್ ಟಚ್ ಮೀ, ನನಗೆ ಗಾಯ ಆಗ್ತದೆ, ನನಗೆ ಅಪಾಯ ಆಗ್ತದೆ, ನನ್ನ ಹತ್ರ ಬರಬೇಡ್ರಿ. ಆಮೆ ಎಲ್ಲ ಒಳಗೆ ತಗೋತದೆ. ವನಸ್ಪತಿಗಳಲ್ಲಿ, ಪ್ರಾಣಿಗಳಲ್ಲಿ, ಎಲ್ಲೆಲ್ಲಿಯೂ ಕೂಡ ಅರ್ಥ ಮತ್ತು ಕಾಮಗಳು ಸಹಜವಾಗಿವೆ. ಮೊನ್ನೆ ನಾ ಕೂತ್ಕೊಂಡು ನೋಡ್ತಾ ಇದ್ದಾಗ ಒಂದು ಕಾಗೆ ಸಣ್ಣದೊಂದು ಏನಂತೀನಿ ಅದಕ್ಕೆ ತುಂಬಲ್ಲ, ಅದಕ್ಕೆ ಏನು ಹೇಳ್ತೀನಿ, ರೆಂಬೆ ಕೊಂಬೆಗಳು ಅಲ್ಲ, ಕಡ್ಡಿ ಕಡ್ಡಿ ಮರದ ಕಡ್ಡಿ ಒಣ ಕಡ್ಡಿ ಅದನ್ನ ಚುನ್ ಚುನ್ ಹಿಂಗೆ ಹಿಂಗೆ ಕೆದರಾಡಿ ಒಂದನ್ನು ಬಾಯಲ್ಲಿ ಇಟ್ಕೊಂಡು ಹಾರ್ತು. ನಾನು ನೋಡ್ತಾ ಕೂತಿದ್ದೆ, ಹಾರ್ತು. ಹಂಗಾದ್ರೆ ಇದು ಮುಂದೆ ಎಲ್ಲಿ ತೊಗೊಂಡು ಹೋಗ್ತದೆ? ನನಗೆ ಗೊತ್ತು ಇದು ಗೂಡು ಕಟ್ತಾ ಇದೆ ಅಂತ, ಗೊತ್ತು ಇದು ಗೂಡು ಎಲ್ಲಿ ಕಟ್ತಾ ಇದೆ ಅಂತ ನೋಡಿದೆ. ಅಲ್ಲೆಲ್ಲ ನೋಡಿದ್ರೆ ಎಲ್ಲೂ ಗೂಡು ಕಾಣಲಿಲ್ಲ. ಹೋತು ಹೋತು ಹೋತು ಅಷ್ಟು ದೂರ ಹೋಗ್ತದೆ ಅಂದರೆ ಮಾಮಾಜಿಯವರ ಕಾಟೇಜ್ ಮೇಲುಗಡೆ ಹೋಗ್ತದೆ. ಅದನ್ನು ಪಾರು ಮಾಡಿ ಆಚೆಗೆ ಒಂದು ಯಾವುದೋ ತೆಂಗಿನ ಮರ, ಆ ಮರದಲ್ಲಿ ಕಟ್ತಾ ಇದೆ. ಅಲ್ಲಿ ಹೋಗೋದು ಇಡ್ತು, ಅಲ್ಲಿ ತನಕ ನೋಡ್ತಾ ಇದ್ದೆ. ಅಂದರೆ ಅದಕ್ಕೆ ಪುರುಷಾರ್ಥದ ಸ್ವಾತಂತ್ರ್ಯತೆ ಎಷ್ಟರ ಮಟ್ಟಿಗಿದೆ ಅಂತಂದರೆ, ನಾನು ನನ್ನ ಮಕ್ಕಳನ್ನು ಪಡೆಯಬೇಕಾಗಿದ್ದಲ್ಲಿ ಅದಕ್ಕೆ ಬೇಕಾಗುವಂಥ ರಕ್ಷಣಾ ಕಾರ್ಯವನ್ನು ನಾನು ಮಾಡ್ಕೋಬೇಕು ಅನ್ನುವಂಥ ಪ್ರವೃತ್ತಿ ಆ ಕಾಗೆಗೂ ಇದೆ. ನೀವೊಬ್ಬನೇ ಮಂಗನ ಮಗ ಮನೆ ಕಟ್ಟವನಲ್ಲ, ಅವು ಕೂಡ ಮನೆ ಕಟ್ತವೆ. ನಿಂದು ಇನ್ನೂ 10 ಮಂದಿಗೆ ಭಾರ ಮಾಡಿ ಮನೆ ಕಟ್ತೀನಿ ನೀನು. ಸೈಟ್ ಬೇಕಂತಿ, ಲೋನ್ ಬೇಕಂತಿ, ಆರ್ಕಿಟೆಕ್ಚರ್ ಬೇಕಂತಿ, ಇಂಜಿನಿಯರ್ ಬೇಕಂತಿ, ಮತ್ತು ಒಂದ್ಸಲ ಕಟ್ಟಿದ ಮೇಲೆ ನೀವು ಬಿಟ್ಟು ಹೋಗು ಅಂತ ಹೇಳೋರು ಯಾರೂ ಇರೋದಿಲ್ಲ ನಿಮಗೆ. ಆದರೆ ಇಲ್ಲಿ ನೋಡ್ರಿ, ಗೂಡು ಕಟ್ತಾವೆ, ಗೂಡು ಕೆಡವು ಬಿಡ್ತೀವಿ, ಮತ್ತೊಂದು ಗೂಡು ಕಟ್ತದೆ. ಕೆಡುತ್ತೀಯ ಕೆಡ್ಕೋ, ಇನ್ನೊಂದು ಗೂಡು ಕಟ್ತೀನಿ. ನಿಮ್ಮ ವಿರುದ್ಧ ಕೇಸ್ ಹಾಕೋದಿಲ್ಲ, ಸೈಟಿಗೆ ಅಪ್ಲೈ ಮಾಡೋದಿಲ್ಲ. ನಮಗೊಂದು ಫ್ರೀ ಸೈಟ್ ಕೊಡ್ರಿ, ಮೀಸಲಾತಿ ಫ್ರೀ ಸೈಟ್ ಕೊಡ್ರಿ ಅಂತ ಅಪ್ಲೈ ಮಾಡೋದು. ಹಾಂ, ಆ ಕೆಟಗರಿ ಕೊಡ್ರಿ. ಎಷ್ಟು ನಿರುಪದ್ರವ. ಆದರೆ ಇವ ಅರ್ಥ ಕಾಮಗಳನ್ನು ಉಪದ್ರವ. ಅರ್ಥ ಕಾಮಗಳು ಇವು ಎಲ್ಲ ಜೀವರಾಶಿಗಳಲ್ಲಿ ಸಾಮಾನ್ಯವಾಗಿವೆ. ಆದರೆ ಈ ಅರ್ಥ ಕಾಮಗಳನ್ನು ತೊಡಗಿಸುವಾಗ ಧರ್ಮದಿಂದ ತೊಡಗಿಸಿರಿ ಅಂತ ನಾವು ಮನುಷ್ಯನಿಗೆ ಮಾತ್ರ ಹೇಳಬೇಕು. ಹಾವು ಕಚ್ಚುವಾಗ ನೀ ಧರ್ಮದಿಂದ ಕಚ್ಚಿದೆಯೋ ನೀ ಅಧರ್ಮದಿಂದ ಕಚ್ಚಿಯೋ ಅಂತ ಯಾವ ಕೋರ್ಟ್ನಲ್ಲೂ ಜಿಜ್ಞಾಸ ಆಗುವುದಿಲ್ಲ. ಯಾಕೆ? ಕಚ್ಚುವುದು ಅದರ ಧರ್ಮ. ಅದ್ರ ಬಗ್ಗೆ ಜಿಜ್ಞಾಸ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ನಾನೇನಾದರೂ ಚೂರಿ ಹಾಕಿದರೆ, ಒಂದು ಗೋಲಿ ನಾನು ಬಂದೂಕನ್ನು ಉಪಯೋಗ ಮಾಡಿದ್ದೆ, ಆದರೆ ಇದು ಧರ್ಮವೋ ಅಧರ್ಮವೋ ಅಂತೇಳಿ ಕೋರ್ಟ್ ನಿರ್ಣಯ ಮಾಡುತ್ತದೆ. ಯಾಕೆ? ನೀನು ನಿನಗೆ ರಕ್ಷಿಸಿಕೊಳ್ಳಬೇಕಾಗಿದ್ದಲ್ಲಿ ನೀನು ಹಣವನ್ನು ಹಣದಿಂದ ರಕ್ಷಿಸ್ಕೊ, ಬಂಧು ಬಾಂಧವರಿಂದ ರಕ್ಷಿಸ್ಕೊ, ಅಥವಾ ಭೌತಿಕ ಮನೆ ಇತ್ಯಾದಿಗಳ ಸಹಾಯದಿಂದ ರಕ್ಷಿಸ್ಕೊ, ನಿನ್ನನ್ನು ನೀನು ರಕ್ಷಿಸ್ಕೋಬೇಕಾಗಿದ್ದಲ್ಲಿ ನೀನು ಅವಶ್ಯವಾಗಿ ಕೂಡ ಧರ್ಮದಿಂದ ರಕ್ಷಿಸ್ಕೊ. ನನ್ನ ರಕ್ಷಣೆ ನಾನು ಮಾಡ್ಕೋತೀನಿ, ಇದರೊಳಗೆ ಏನೂ ತಪ್ಪಿಲ್ಲ. 4 ಮಂದಿ 8 ಮಂದಿ ಬಾಡಿ ಗಾರ್ಡ್ಸ್ನ ಇಟ್ಕೋಬೇಕಾದ್ರೆ, ಆದರೆ ಧರ್ಮಸಮ್ಮತವಾಗಿರಲಿ. ಹಣ ಗಳಿಸಿ ಏನು ತೊಂದರೆ ಇಲ್ಲ, 1,00,000,000,00,000,00,000,00,000,00,000,00,000,00,000,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00,00, ಇದು ಅರ್ಥ. ನೀನು ಎಂತಹ ಆಸೆ ಇಚ್ಛೆಗಳನ್ನಾದರೂ ವ್ಯಕ್ತಪಡಿಸು, ಅವುಗಳನ್ನು ಧರ್ಮದಿಂದ ತೃಪ್ತಿಪಡಿಸಿಕೊಂಡಿದ್ದೀಯೋ? ಹಾಗಾದರೆ ಧರ್ಮದಿಂದ ಅರ್ಥ, ಧರ್ಮದಿಂದ ಕಾಮ, ಇದು ಯಾರಿಗಾಗಿ? ಮನುಷ್ಯನಿಗೆ ಮಾತ್ರ. ಅವನು ಈ ಪ್ರಕಾರವಾದ ಜೀವನ ನಡೆಸ್ತಾನೆ, ಮನಸ್ಸನ್ನು ಸಮಾಧಾನಕರವಾಗಿಟ್ಕೊಳ್ತಾನೆ, ವಿವೇಕವನ್ನು ಜಾಗೃತವಾಗಿಟ್ಕೊಂಡಿರ್ತಾನೆ, ಎಚ್ಚರದಿಂದ ಜೀವನ ನಡೆಸ್ತಾನೆ. ಆವಾಗ ಅವನು ಸೂಕ್ಷ್ಮನಾಗ್ತಾನೆ. ಆ ಸೂಕ್ಷ್ಮಗ್ರಾಹಿಯ ಹೃದಯದಲ್ಲಿ ಸತ್ಯಾಸತ್ಯಗಳು ಸ್ಪಷ್ಟವಾಗಿಬಿಡ್ತವೆ. ಆವಾಗ ಇವನು ಅನಾತ್ಮದ ಈ ಜಗತ್ತಿನಿಂದ ನಾನು ಬಿಡುಗಡೆಯನ್ನು ಹೊಂದಬೇಕು ಅಂತ ತೀವ್ರವಾಗಿ ಅವನು ಅಪೇಕ್ಷೆ ಪಡ್ತಾನೆ. ಅದು ಸಂಸಾರದ ಅಂತಿಮ ಗುರಿ, ಮೋಕ್ಷ. ಪುರುಷಾರ್ಥಗಳನ್ನು ಲೆಕ್ಕಕ್ಕೆ ತಗೊಳ್ಳದೇ ಸಂಸಾರದ ಕೊನೆ ಯಾವುದು ಅಂತ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಮೆಥಡಾಲಜಿ ಅದು ನಮಗೆ ಸ್ಪಷ್ಟ ಆಗ್ತಾ ಹೋಗಬೇಕು. ಅದೇ ವಿಷಯವನ್ನು ಇನ್ನೂ 2 ವರ್ಷ ಮಾತಾಡ್ತೀವಿ ನಾವು, ಆದರೆ 2 ವರ್ಷದಲ್ಲಿ ಹೊಸ ವಿಚಾರ ಏನೂ ಸಿಗುವುದಿಲ್ಲ ನಿಮಗೆ. ಆದರೆ ಈ ವಿಚಾರಗಳನ್ನು ಹೇಗೆ ಸ್ಪಷ್ಟೀಕರಣ ಮಾಡಬೇಕು, ಅವುಗಳನ್ನು ಹೇಗೆ ನಾವು ಇಡಬೇಕು, ಅವುಗಳನ್ನು ಹೇಗೆ ನಾವು ಜಿಜ್ಞಾಸೆ ಮಾಡಬೇಕು ಅನ್ನುವ ಮೆಥಡ್ ಏನಿದೆಯೋ, ಸಂಪ್ರದಾಯ ಏನಿದೆಯೋ, ಅದು ಸ್ಪಷ್ಟವಾಗ್ತಾ ಹೋಗ್ತದೆ. ಹೌದ್ರಿ, ಸಂಸಾರದ ಅಂತಿಮ ಕೊನೆಯನ್ನು ಮುಟ್ಟುತ್ತಾನೆ, ಇಷ್ಟೇ ಅರ್ಥ ಆಗಿರೋದು. ಸಂಸಾರದ ಕೊನೆಯನ್ನು ಅವನು ತಲುಪುತ್ತಾನೆ. ಸಂಸಾರದ ಕೊನೆ ಅಂದರೆ ಯಾರಿಗೆ ಸಂಸಾರದ, ಇದು ಬೆಕ್ಕಿನ ಸಂಸಾರ ಅಂತ ನಾವಂತೇವೆ, ಬೆಕ್ಕಿಗೆ ಸಂಸಾರ ಅನ್ನೋದು ಗೊತ್ತಿಲ್ಲ. ಇದು ನಾಯಿಯ ಸಂಸಾರ ಅಂತ ನಾವಂತೇವೆ, ನಾಯಿಗೆ ಗೊತ್ತಿಲ್ಲದ ಸಂಸಾರ ಅಂತ ನಾವಂತೇವೆ ಅಷ್ಟೇ. ಅವೆಲ್ಲ ಮೆಕ್ಯಾನಿಕಲ್ ಜೀವನ ಮಾಡ್ತವೆ. ಸಂಸಾರ ಪಾರ ಸಂಸಾರವನ್ನು ದಾಟುತ್ತಾನೆ, ಸಂಸಾರದ ಕೊನೆಯನ್ನು ಮುಟ್ಟುತ್ತಾನೆ. ಸಂಸಾರ ಅಂದರೆ ಏನು? ಸೊ ಅಲ್ಲಿ ಪುರುಷೇಣ ಅರ್ಚತೆ ಪುರುಷಾರ್ಥ, ಅಲ್ಲಿ ಪುರುಷನ ಈ ಪ್ರಯತ್ನಗಳು ಬಾಕಿ ಜೀವರಾಶಿಗಳಿಂದ ವಿಶಿಷ್ಟವಾಗಿವೆ ಅಂತೇಳಿ ಅಲ್ಲಿ ಪುರುಷಾರ್ಥ ಶಬ್ದ ತಂದು, ಆ ಪುರುಷಾರ್ಥದಿಂದಾಗಿ ಇವನಿಗೆ ಕರ್ಮದ ಸ್ವಾತಂತ್ರ್ಯತೆ ಇದೆ, ಕರ್ಮದ ಸ್ವಾತಂತ್ರ್ಯದಿಂದಾಗಿ ಇವನು ಅನೇಕ ಫಲಗಳು ಪ್ರಾಪ್ತಿಯಾಗ್ತವೆ, ತತ್ಕಾರಣವಾಗಿ ಇವನು ಸಂಸಾರಿ, ರಾಗದ್ವೇಷಗಳಿಂದಾಗಿ ಸಂಸಾರಿ ಅನಿಸಿಕೊಳ್ತಾನೆ. ಇಂತಹ ಸಂಸಾರದಲ್ಲಿ ಕೊನೆಯ ಗತಿ ಯಾವುದು ಅಂತ ಕೇಳಿದ್ದಾದರೆ ಅವ ಮತ್ತೆ ಲೆಕ್ಕಕ್ಕೆ ಬರಬೇಕು ಏನಂತೇಳಿ, ಅರ್ಥ ಕಾಮ ಧರ್ಮ ಮೋಕ್ಷ. ಎವ್ರಿ ಕ್ಲಾಸ್ ಮಸ್ಟ್ ಬಿ ಎ ಕಂಪ್ಲೀಟ್ ಕ್ಲಾಸ್, ಇನ್ಕಂಪ್ಲೀಟ್ ಅಲ್ಲ. ಎವ್ರಿ ಸ್ಟೇಟ್ಮೆಂಟ್ ಶುಡ್ ಬಿ ಎ ಕಂಪ್ಲೀಟ್ ಸ್ಟೇಟ್ಮೆಂಟ್, ಇನ್ಕಂಪ್ಲೀಟ್ ಮಾಡಬಾರ್ದು. ಅದು ಮೆಥಡಾಲಜಿ ಅಲ್ಲ. ನಾನು ಎಂತಹ ವಾಗ್ಮಿನೇ ಇರ್ಬೋದು, ಏನು ಬೇಕಾದ ಮಾತಾಡ್ಬೋದು, ಏನು ಬೇಕಾದ ಮಾತಾಡಲಿಕ್ಕೆ ಸ್ವಾತಂತ್ರ್ಯ ಇಲ್ಲ. ಶಾಸ್ತ್ರವನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ನಾವು ಏನನ್ನು ಮಾತಾಡಬೇಕು ಅದನ್ನೇ ಮಾತಾಡಬೇಕು. ಸೊ ಹೀಗಾಗಿ ಸಂಸಾರ ಗತಿ ಏನಪ್ಪ, ಅದು ಮೋಕ್ಷ. ಇಂತಹ ಮೋಕ್ಷ, ಮೋಕ್ಷ ಅಂದರೆ ಏನು? ಮುಂದಿನ ವಾಕ್ಯ ನೋಡಿ, ಆಪ್ನೋತಿ ಮುಚ್ಚತಿ ಸರ್ವ ಸಂಸಾರ ಬಂಧನೈಹಿ. ಶಂಕರ ಒಂದೊಂದು ಎಳಿ ಎಳಿ ಎಳಿ ಬಿಚ್ಕೋದು ಹೋಗ್ತಾರೆ. ಏನು ಹೇಳ್ತಾರೆ, ಏನು ಮೋಕ್ಷ ಅಂದರೆ? ಹಾ, ಇವನು ಹೊಂದುತ್ತಾನೆ. ಏನು ಹೊಂದುತ್ತಾನೆ? ಬಿಡುಗಡೆಯನ್ನು ಹೊಂದುತ್ತಾನೆ. ಮುಚ್ಚತಿ, ಯಾವುದರಿಂದ ಬಿಡುಗಡೆ ಹೊಂದುತ್ತಾನೆ ಬಂತು ನೋಡಿದ್ರಿ, ಯಾವುದರಿಂದ ಬಿಡುಗಡೆ ಹೊಂದುತ್ತಾನೆ? ಸರ್ವ ಸಂಸಾರ ಬಂಧನ. ಎಲ್ಲ ಇದ್ರಿ, ನಮ್ಗೆ ಯಾರೇನು ಕಟ್ಟೆ ಹಾಕಿಲ್ಲ, ಏನಿಲ್ಲ, ಕೋಣೆಯನ್ನು ಕೂಡ ಹಾಕಿಲ್ಲ. ನಾವು ಇದನ್ನು ಬಂಧನ ಅಂತ ತಿಳ್ಕೊಂಡಿವಿ, ಇದು ಬಂಧನ ಅಲ್ಲ. ನಾನು ಬದ್ಧನಾಗಿದ್ದೇನೆ ಅನ್ನೋದೇ ಒಂದು ಬಂಧನ. ಮತ್ತು ಫಿಲಾಸಫಿಕಲ್ ಅನಾಲಿಸಿಸ್ ಹೋಗ್ತೀವಿ, ಅದು ಆರೋಪಿತ, ಅದು ಆತ್ಮಾರೋಪಿತ, ಸ್ವಯಂ ಆರೋಪಿತ, ಅಧ್ಯಾರೋಪಿತ. ಆ ಅಧ್ಯಾರೋಪಿತವಾದದ್ದನ್ನು ಅಪವಾದ ಮಾಡಿಕೊಳ್ಳುವಂಥದ್ದೇ ವೇದಾಂತದ ಮೆಥಡಾಲಜಿ. ಹೇ ಭೋ ಶಿಷ್ಯ ಗಚ್ಚತ್, ಹೋಗಪ್ಪ ನೀನು ಹೋಗಿ ಹಸುಗಳನ್ನೆಲ್ಲ ತೊಗೊಂಡು ಬಹು. ಅವನು ಹೋದ, ಎಲ್ಲ ಹಸುಗಳನ್ನು ತೊಗೊಂಡು ಬಂದ, ಅವುಗಳ ಜಾಗದಗಳನ್ನು ಕಟ್ಟಿ ಹಾಕಿದ. ಮರುದಿನ ಬೆಳಗ್ಗೆ ಬಂದು ಬುತ್ತಿ ಗಂಟು ತಗೊಂಡ, ಆಮೇಲೆ ಹಸುಗಳನ್ನು ಹಡ್ಕೊಂಡು ಹೋಗಬೇಕು. ಕೊಟ್ಟಿಗೆಯಿಂದ ಒಂದು ಹಸು ಮೇಲೆ ಎಳ್ಳೇ ಇಲ್ಲ. ನೋಡ್ದ, ಅದಕ್ಕೆ ಹಗ್ಗ ಕಟ್ಟಿದ್ದಿಲ್ಲ. ಹಗ್ಗ ಕಟ್ಟಿದ್ದಿಲ್ಲ ಅಂದರೆ ಬಿಚ್ಚ ಅವಶ್ಯಕತೆ ಇಲ್ಲ. ದುಡ್ಡಾಡ್ದ, ಹೇ ಹೇ ಅಂತ ಶಬ್ದ ಮಾಡ್ದ, ಹೇಳು ಹೇಳು ಅಂತ ಕೂಗಿದ, ಮಿಸ್ಸಿಗೆ ಆಡಲಿಲ್ಲ. ಗುರುಗಳು ಏನೂ ಆಗಿದೆ, ಒಂದು ಹಸುವಿಗೆ ವೈದ್ಯರ ಅವಶ್ಯಕತೆ ಇದೆ. ಏನಾಗಿದೆ ಹೇಳಪ್ಪ? ಅಲಗಾಡ್ತಾನೆ ಇಲ್ಲ, ಎದ್ದು ನಿಲ್ತಾ ಇಲ್ಲ, ಬಹುಶಃ ಕಾಲು ಬಿದ್ದು ಹೋಗಿರ್ಬೇಕು. ನೀನು ಹಗ್ಗ ಬಿಚ್ಚಿದೀನೋ, ಬಿಚ್ಚ ಅವಶ್ಯಕತೆ ಇಲ್ಲ ಗುರುಗಳೇ, ಅದಕ್ಕೆ ಕಟ್ಟೆ ಇಲ್ಲ, ನಾನು ಇನ್ನಿನ ರಾತ್ರಿ ಮರೆತು ಬಿಟ್ಟಿದ್ದೀನಿ. ವೆರಿ ಗುಡ್, ನೀವು ಹೋಗಿ ಏನು ಮಾಡಬೇಕೀಗ? ಬಿಚ್ಚಿದಂಗೆ ಮಾಡು. ಹೀಗೆ ಮಾಡು ನೋಡಿ, ಚಟ್ ಅಂತ ಎದ್ದು ನೀವು ಹೋದ. ಏನೋ ಗುರುಗಳ ನಿಮ್ಮ ಅನುಗ್ರಹದಿಂದ ನಂಗೆ ಆಸೆ ಸರಿ ಹೋಯಿತು, ಒಳ್ಳೆ ಹಸು ನಾವು ಕಳ್ಕೋತಿದ್ವಿ. ಹೋದ, ಹಿಂಗೆ ಹಿಂಗೆ ಮಾಡ್ದ, ಹಿಂಗೆ ಇದೆ, ಹಿಂಗೆ ಹಿಂಗೆ ಮಾಡ್ದ, ಎದ್ದೇನು ಚಟ್ ಅಂತ ನಮ್ಮ ಗುರುಗಳ ಮಂತ್ರ ಕೆಲಸ ಮಾಡ್ತಪ್ಪ, ಹಸು ಬೇರೆ ಯಾರೂ ಅಲ್ಲ, ಏನು ಮುಮುಕ್ಷವಾಗಿ ಏನು ಗುರುಗಳ ತಿರುಗಿರ್ತಾನೆ ಇವನೇ ಹಸು. ಈ ಹಸು ಈ ಮುಮುಕ್ಷವನ್ನು ತನ್ನನ್ನು ತಾನು ಕಟ್ಕೊಂಡೇನಿ, ತನ್ನನ್ನು ತಾನು ಬಂಧಿಸಲ್ಪಟ್ಟೀನಿ ಅಂತ ಅಂದ್ಕೊಂಡಿರ್ತಾನೆ. ಗುರುಗಳು ಏನು ಮಾಡ್ತಾರೆ, ಬಂಧನ ಆಗೇ ಇಲ್ಲ. ಮತ್ತು ಬಂಧನ ಆಗೇ ಇಲ್ಲ ಅಂದರೆ ಗುರುಗಳ 3 ವರ್ಷ ಯಾಕೆ ಇಟ್ಕೋಬೇಕು, ನಮ್ಮನ್ನು ಯಾಕೆ ಇಟ್ಕೋಬೇಕು? ಆ ಬಿಡುಗಡೆ ನಾಟಕ ಮಾಡಲಿಕ್ಕೆ ಗುರುಕುಲ ಅಂದ್ರೆ ಏನು ಗೊತ್ತೇನೆ, ಕೇಳ್ಕೊ ಒಂದು ದೊಡ್ಡ ನಾಟಕ ಕಂಪನಿ. ಈ ಶಿಷ್ಯ ಏನು ಮಾಡ್ತಾನೆ, ಸುಮ್ ಸುಮ್ಮನೆ ಭ್ರಮ, ಬಂಧನ ಆಗ್ಯದ ಬಂಧನ ಆಗ್ಯದ, ನನಗೆ ಅದು ಕಟ್ಟಿ ಹಾಕ್ಯದ ಇದು ಕಟ್ಟಿ ಹಾಕ್ಯದ, ಆಗೋದೇ ಇಲ್ಲರಿ ಬರ್ಲಿಕ್ಕೆ ಆಗೋದೇ ಇಲ್ಲ. ಗುರುಗಳೇನು ಮಾಡ್ತಾರೆ, ಅದನ್ನು ಬಿಡಿಸದಂಗೆ ನಾಟಕ. ಆಮೇಲೆ ಓ ಇಷ್ಟೇನಾ, ಇಷ್ಟೇ ಇಷ್ಟೇ ಸ್ಪಷ್ಟ ಆಗಲಿಕ್ಕೆ ಎಷ್ಟು ಕಷ್ಟಪಡಬೇಕು ನೋಡಿ. ಏಕೆಂದರೆ ಒಂದು ದಿವಸ ಬಂಧನ ಆಗಿಲ್ಲ, ಒಂದು ವರ್ಷ ಬಂಧನ ಆಗಿಲ್ಲ, ಒಂದು ಜನ್ಮ ಬಂಧನ ಆಗಿಲ್ಲ. ಅನಾದಿ ಕಾಲದಿಂದಲೂ ನಾ ಬದ್ಧ, ನಾ ಬದ್ಧ, ಐ ಆಮ್ ಬೌಂಡ್, ಐ ಆಮ್ ಬೌಂಡ್, ನಾನು ಬದ್ಧ. ಯಾವ ಬಂಧನ ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ಯಾವ ಬಂಧನ? ಭೌತಿಕವಾಗಿ ನಮಗೆ ಯಾವ ಬಂಧನ ಇಲ್ಲ. ಅದರಿಂದ ಅಂತಃಕರಣದ ಪಕ್ವತೆ ಭಾರಿ ಮುಖ್ಯವಾದಂಥ ವಿಷಯ. ಯಾಕಾಗ್ತದೆ ಅಂದರೆ ನಮಗೆ ಭೌತಿಕವಾಗಿ ಬಂಧನ ಇಲ್ಲ, ಆದರೆ ಅವಮಾನ, ದುಃಖ, ನೋವು, ಭಾವನೆಗಳು, ಅನಿಸಿಕೆಗಳು ಇವು ನಮ್ಮನ್ನು ಬಂಧಿಸಿವೆ. ನಗುತ್ತೇವಿ ಆದರೆ ನಾವು ನಕ್ಕಿರುವುದಿಲ್ಲ. ಸುಖವಾಗಿದ್ದೇವೆ ಅಂತ ಹೇಳ್ತೇವಿ ಆದರೆ ನಾವು ಸುಖವಾಗಿರುವುದಿಲ್ಲ. ಒಳಗೆ ಬಂಧನದ ನಾನು ನನ್ನಿಂದಲೇ ಬದ್ಧನಾಗಿ ಇದ್ದರಿಂದಾಗಿ ನನ್ನನ್ನು ನಾನೇ ಬಿಡಿಸಿಕೊಳ್ಳುವ ಪ್ರಯತ್ನ. ಉದ್ಧರೇತ ಆತ್ಮನ ಆತ್ಮಾನಂ ನ ಆತ್ಮಾನಂ ಅವಸಾದ. ಬ್ಯೂಟಿಫುಲ್ ವೇದ. ಅದಕ್ಕೆ ಇವನು ಸರ್ವಬಂಧನೆ ಅಂದ್ರೆ ಏನು, ಸರ್ವ ಸಂಸಾರ ಬಂಧನೆ ಅಂದರೆ ತನ್ನ ಬಗ್ಗೆ ತಾನೇ ಬದ್ಧನು ಅಂತ ಏನು ಅಂದುಕೊಂಡಿದ್ದಾನೋ ಅವುಗಳಿಂದ ಅವನು ಬಿಡುಗಡೆಯನ್ನು ಹೊಂದುತ್ತಾನೆ. ಬಿಡುಗಡೆಯನ್ನು ಹೊಂದಲು ಯಾವ ಪದವನ್ನು ಅಂತಾನೆ, ತತ್ ವಿಷ್ಣು ವ್ಯಾಪನಶೀಲಸ್ಯ ಬ್ರಹ್ಮಣಃ ಪರಮಾತ್ಮನಃ ವಾಸುದೇವಾಖ್ಯಸ್ಯ ಪರಮಂ ಪ್ರಕೃಷ್ಟಂ ಪದಂ ಸ್ಥಾನಂ ಸತತ್ವಂ ಇತ್ಯೇತತ್ ಯದ್ ಅಸೌ ಆಪ್ನೋತಿ ವಿದ್ವಾನ್. ಅಸೌ ವಿದ್ವಾನ್ ಆಪ್ನೋತಿ, ಈ ವಿವೇಕಿಯಾದಂತಹ ವಿದ್ವಾನ್ ಏನಿದ್ದಾನೆ, ಈ ಪ್ರಬುದ್ಧನಾದಂತಹ ವ್ಯಕ್ತಿ ಏನಿದ್ದಾನೆ, ಇವನು ಶ್ರೇಷ್ಠನಾದ ಮುಮುಕ್ಷು ಅಂತ ಏನಿದ್ದಾನೆ, ಇವನು ಆ ತತ್ವವನ್ನು ಹೊಂದುತ್ತಾನೆ. ಯಾವ ತತ್ವ ಅದು? ವಿಷ್ಣೋಹೋ ತತ್ವಂ. ಆ ವಿಷ್ಣೋಹೋ, ಆ ವಿಷ್ಣುವಿನ ಪದವನ್ನು ಹೊಂದುತ್ತಾನೆ. ವಿಷ್ಣುವಿನ ಪದ ಅಂದ್ರೇನು? ಈಗ ಪುರಾಣಾದಿಗಳನ್ನು ಕೇಳಿ ಕೂತ್ಕೊಂಡವರಿಗೆ ವಿಷ್ಣುವಿನ ಪದ ಅಂದ ತಕ್ಷಣ ಏನು ಕೇಳಿಸ್ತದೆ? ವೈಕುಂಠ. ಮನೆ ಮನೆ ಒಳಗೆ ಕೇಳಿಸೋದು ನಿಮಗೆ ವೈಕುಂಠ ಅಂತಾನೆ. ಉಡುಪಿಯೊಳಗೆ ಇನ್ನೊಬ್ರು ಯಾರೋ ಕೈಲಾಸ ಅಂತ, ಮತ್ತೊಬ್ರು ಯಾರೋ ಬ್ರಹ್ಮಲೋಕ. ಆ ಮೂಲ ನಿನ್ನೆ ಹೇಳಿದ್ನಲ್ಲ, ಹರಿದ್ವಾರ ಹರದ್ವಾರ. ದ್ವಾರ ಒಂದ, ಬದ್ರಿಗೆ ಹೋಗೋರು ಹರಿದ್ವಾರ ಅಂತಾರೆ, ಕೇದಾರ ಹೋಗೋರು ಹರದ್ವಾರ. ಆದರೆ ಇಬ್ಬರಿಗೂ ಗೊತ್ತಿಲ್ಲ ಹರಿನೇ ಆಗಲಿ ಹರನೇ ಆಗಲಿ ಧಾತು ಯಾವುದು, ಅದಕ್ಕೆ ಮೂಲ ಶಬ್ದ ಯಾವುದು, ಹೃ ಹರ ಹರಣ ಮಾಡೋನು, ನಮ್ಮ ಜನ್ಮ ಮರಣಗಳನ್ನು ಶಾಂತ ಮಾಡೋನು, ನಮ್ಮ ರಾಗದ್ವೇಷಗಳನ್ನು ಅಪಹರಿಸುವನು. ನಮ್ಮಲ್ಲಿರುವಂತಹ ಕೆ ಸ್ಕ್ವೇರ್ ಎಲ್ ಎಂ ಕ್ಯೂಬ್ಗಳನ್ನು ನಾಶ ಮಾಡುವ ನಾಶನಕರ್ತ. ನೀ ಅವನಿಗೆ ಹರಿ ಅಂತಾದ್ರು ಅನ್ಕೋ, ಹರ ಅಂತಾದ್ರು ಅನ್ಕೋ, ಆದ್ರೆ ಇರೋ ಪದ ಶಬ್ದ ಇಷ್ಟೇ ಇದೆ. ಹಾಗೆ ಯಾವಾಗ ಯಾವಾಗ ವಿಷ್ಣು ಅಂತ ಶಬ್ದ ಬರ್ತದೆ, ಯಾವಾಗ ಯಾವಾಗ ಶಿವ ಅಂತ ಶಬ್ದ ಬರ್ತದೆ, ಆವಾಗಾವಾಗ ವೇದಾಂತಿಗಳು ಏನು ಮಾಡಬೇಕು, ಅದನ್ನು ರಿಲ್ಯಾಕ್ಸ್ ಮಾಡಬೇಕು. ಸುಮ್ಮನೆ ಎಲ್ಲ ಜಾತಿಯವರು ಅಂದಾಗಲಿ ಎಲ್ಲ ಜಾತಿಯವರು ಅಂದ್ರೆ ಏ ಶತಶತಮಾನಗಳಿಂದ ಒಳಗೆ ಕಟ್ಟಿ ಹಾಕಿಬಿಟ್ಟಿವಿ ನಾವು. ನಮ್ಮನೆ ಎದುರಿಗಿನ ಕಟ್ಟಿ ಅಕ್ವೈರ್ ಮಾಡಲಿಕ್ಕೆ ಬಂದರೆ ಬಿಟ್ಕೊಡೋದಿಲ್ಲ. ಏನಂತ ಹೇಳ್ತೀವಿ, ಏಯ್ ನಮ್ಮ ತಾತ ಕಟ್ಟಿದ್ದು, ನಮ್ಮ ಮುತ್ತಾತ ಕಟ್ಟಿದ್ದು, ನಮ್ಮ ಪೂರ್ವಜರು ಕಟ್ಟಿದ್ದಿದ್ದು, ಇದು ನಾ ಯಾಕೆ ಬಿಟ್ಕೊಡ್ಲಿ ಅಂತೀವಿ. ಸಿಂಪಲ್ ಒಂದು ಕಟ್ಟಿ ಒಂದು ಎರಡಡಿ ಕಾರ್ಪೊರೇಷನ್ ಹೇಳ್ತಾರೆ, ಎರಡಡಿ ರೋಡ್ ಅಗಲಾಗ್ತದಪ್ಪ, ಎರಡಡಿ ತಗೋತೀವಿ ನಿನ್ನ ಕಾಂಪಿಟೇಷನ್, ರಿಟ್ ಹೋಗ್ತೀನಿ, ಇಷ್ಟೇ ಆರ್ಡರ್ ತರ್ತೀನಿ. ಸಿಂಪಲ್ ಎರಡಡಿ ಕಟ್ಟಿ. ಇಲ್ಲಿ ಯಾಕೆ ಕಟ್ಟಿ ಕಟ್ಟೀವಿ, ಎಷ್ಟು ಜನ್ಮದಿಂದ ಕಟ್ಟೀವಿ. ಜಾತಿ ಜಾತಿ ಜಾತಿ ಸ್ವಲ್ಪ ಟೈಮ್ ತಗೋತದೆ, ಆದರೆ ನಮ್ಮ ಪ್ರಯತ್ನ ಸ್ಪಷ್ಟ ಇರಬೇಕು, ಖಚಿತವಾಗಿರಬೇಕು, ನಿರ್ಧಾರಿತವಾಗಿರಬೇಕು ಪ್ರಯತ್ನ, ಅಳಕ ಪಳಕಿರಬಾರ್ದು. ಏನು ಪ್ರಯತ್ನದ ನೋಡಿರಿ, ಯಾವಾಗ ಯಾವಾಗ ನಮ್ಮ ವ್ಯವಹಾರದಲ್ಲಿ ವಿಷ್ಣು ಶಬ್ದ ಬರ್ತದೆ, ಶಿವ ಶಬ್ದ ಬರ್ತದೆ, ಆವಾಗವಾಗ ಅದರ ವಿಶ್ಲೇಷಣೆ 5 ನಿಮಿಷಕ್ಕೆ ಕೊಟ್ಬಿಡ್ಬೇಕು, 2 ನಿಮಿಷಕ್ಕೆ ಕೊಟ್ಬಿಡ್ಬೇಕು, ಅದ ಕೊಟ್ಬಿಡ್ಬೇಕು. ಅವ್ನು ತಿಳಿದು ತಿಳಿದಿರಲಿ, ಕೊಡೋ ಕೆಲಸ ನಾವು ಮಾಡ್ತಾ ಇರಬೇಕು. 10 ಮಂದಿಗೆ ನಾವು ಕೊಟ್ಟರೆ ಒಬ್ಬರಿಗೆ ಕೇಳಿಸ್ತು, 100 ಮಂದಿಗೆ ನಾವು ಕೊಟ್ಟರೆ 10 ಮಂದಿಗೆ ಕೇಳಿಸ್ತು, 10 ಮಂದಿಗೆ ಕೇಳಿಸಿದ್ದಾದ್ರೆ ಒಬ್ಬನಿಗೆ ಅರ್ಥ ಆಗ್ತದೆ, ಒಬ್ಬನಿಗೆ ಅರ್ಥ ಆಗಿದ್ದಾದ್ರೆ ಅವ್ನು ನಿಮ್ಮ ಜೊತೆ ಇರ್ತಾನೆ. ಆ ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ಇರಬೇಕಾದ್ರೆ ನಾವು ಎಷ್ಟು ಮಂದಿಗೆ ಹೇಳಬೇಕು, ಅದು 100 ಮಂದಿಗೆ ಹೇಳಬೇಕು. ವ್ಯಾಪಕವಾದ ಪ್ರಯತ್ನ ನಡೀತಾ ಇರಬೇಕು. ಐ ರಿಯಲಿ ಫೀಲ್ ಫಾರ್ ದಿಸ್, ನಿಜವಾಗ ಹೇಳ್ತೇನೆ. ತತ್ವ ವಿಷ್ಣು ಹೋ ಇಮ್ಮಿಡಿಯೇಟ್ಲಿ ಆಚಾರ್ಯ ಬಂದ್ಬಿಡ್ತಾರೆ, ವ್ಯಾಪನಶೀಲಸ್ಯ. ಯಾವುದನ್ನು ಉಪನಿಷತ್ ಬ್ರಹ್ಮ ಬ್ರಹ್ಮ ಅಂತ ಕರೆದಿದೆಯೋ, ಯಾವುದನ್ನು ವ್ಯವಹಾರದಲ್ಲಿ ಪರಮಾತ್ಮ ಪರಮಾತ್ಮ ಅಂತ ಕರೆದಿದ್ದಾರೋ, ಆ ಪರಮಾತ್ಮ ಅಥವಾ ಆ ಬ್ರಹ್ಮ ಅವರು ವ್ಯಾಪಕನಾಗಿದ್ದರಿಂದಾಗಿ, ಎಲ್ಲೆಲ್ಲಿಯೂ ವ್ಯಾಪ್ತನಾಗಿದ್ದರಿಂದಾಗಿ ವಾಸುದೇವ ಅನ್ನೋ ಹೆಸರಿನಿಂದ ಪ್ರಸಿದ್ಧವಾಗಿದ್ದಾನೆ. ವಾಸುದೇವಾಖ್ಯಸ್ಯ, ವಾಸುದೇವ ಎನ್ನುವ ಹೆಸರಿಂದ ಪ್ರಸಿದ್ಧವಾಗಿದ್ದಾನೆ. ಅಂತಹ ವಾಸುದೇವನನ್ನು, ಅಂತಹ ಪರಮಾತ್ಮನನ್ನು, ಅಂತಹ ಬ್ರಹ್ಮನನ್ನು, ಅಂತಹ ವ್ಯಾಪ್ತನಾದಂತಹ ವಿಷ್ಣುವನ್ನು ನಾವು ಪರಮಂ ಪ್ರಕೃಷ್ಟಂ ಪದಂ ಸ್ಥಾನಂ, ಅಂತಹ ಸ್ಥಾನವನ್ನು ಅವನು ಹೊಂದುತ್ತಾನೆ. ಯಾರು ಹೊಂದುತ್ತಾರೆ, ಯಾರು ಸಾರಥಿಯನ್ನು ವಿವೇಕವನ್ನು ಸಾರಥಿಯನ್ನಾಗಿ ಮಾಡಿಕೊಂಡಿದ್ದಾರೆ, ಮನಸ್ಸನ್ನು ಹಗ್ಗವನ್ನಾಗಿ ಮಾಡಿಕೊಂಡಿದ್ದಾರೆ, ಈ 5 ಕುದುರೆಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ರಥವನ್ನು ನಡೆಸ್ತಾ ಇದ್ದಾರೆ, ಅವರು ಪಾರಾಗ್ತಾರೆ, ಆ ಸಂಸಾರದ ದಡವನ್ನು ಅವರು ತಲುಪುತ್ತಾರೆ. ಅಸೌ ಆಪ್ನೋತಿ ವಿದ್ವಾನ್. 97 ಅಧುನಾ ಯತ್ ಪದಂ ಗಂತವ್ಯಂ ಇಂದ್ರಿಯಾಣಿ ಸ್ಥೂಲಾನಿ ಆರಭ್ಯ ಸೂಕ್ಷ್ಮ ತಾರತಮ್ಯ ಕ್ರಮೇಣ ಪ್ರತ್ಯಗಾತ್ಮತಯಾ ಅಧಿಗಮಃ ಕರ್ತವ್ಯಃ ಇತ್ತೇವಂ ಅರ್ಥಂ ಇದಂ ಆರಭ್ಯತೆ. ಇನ್ನ ಮೆಥಡಾಲಜಿ, ಯಾವ ಕ್ರಮದಲ್ಲಿ ನಾವು ಈ ಜ್ಞಾನವನ್ನು ಪಡಿಬೇಕು, ಈ ಮೆಥಡಾಲಜಿ ಅನ್ನದೆ ತಿಳಿಸಿ ಹೇಳುವ ಕ್ರಮ. ಈ ತಿಳಿಸಿ ಹೇಳುವ ಕ್ರಮವನ್ನು ಸಂಪ್ರದಾಯ ಅಂತ ಕರೀತಾರೆ ವಿನಃ, ಈ ಕಲರ್ ಡ್ರೆಸ್ಸು, ಆ ಕಲರ್ ಡ್ರೆಸ್ಸು, ದಂಡಿ ಮುಂಡಿ ಲುಂಚಿತ ಕೇಶ ಕಾಷಾಯ ಅಂಬರ, ಇದು ಸಂಪ್ರದಾಯ ಅಲ್ಲ. ವೇದಾಂತದಲ್ಲಿ ಉಪನಿಷತ್ತುಗಳಲ್ಲಿ ಏನಂತ ಹೇಳಿದ್ದಾರೆ, ಯಾವುದನ್ನು ಸಂಪ್ರದಾಯ ಅಂತ ಹೇಳಿದ್ದಾರೆ, ತತ್ವಗಳನ್ನು ಶ್ರೋತೃವಿಗೆ ಆಸ್ ಇಟ್ ಈಸ್ ಟ್ರಾನ್ಸ್ಫರ್ ಆಗಬೇಕು. ಹೇಗೆ ಗುರುಗಳಿಗೆ ತತ್ವವು ಸ್ಪಷ್ಟವಾಗಿದೆಯೋ, ಹಾಗೆಯೇ ಕೇಳುಗನಿಗೂ ಅದು ಸ್ಪಷ್ಟವಾಗಬೇಕು. ಇದಕ್ಕೆ ಟ್ರಾನ್ಸ್ಪರೆನ್ಸ್ ಆಫ್ ದಿ ವಿಷನ್ ಅಂತ ಕರೀತಾರೆ. ಇವರಿಗೇನು ಲಭ್ಯ ಆಗಿದೆ ಅದನ್ನು ಅವರಿಗೂ ಲಭ್ಯ ಮಾಡಿಕೊಡಬೇಕು. ಇದು ಮೆಥಡ್. ಈ ಮೆಥಡನ್ನು ನಾವು ಸಂಪ್ರದಾಯ ಅಂತ ಕರೀತೀವಿ. ಯಾವ ತಾಯಿನೇ ಆಗಲಿ ಮಗಳಿಗೆ ರಂಗೋಲಿ ಹೆಂಗೆ ಕಲಿಸ್ತಾಳೆ? ಮಗಳಿಗೆ ರಂಗೋಲಿ ಹೆಂಗೆ ಕಲಿಸ್ತಾಳೆ? ಚುಕ್ಕಿ ಹೆಂಗಿಡಬೇಕು, ಯಾವ್ಯಾವ ಚುಕ್ಕಿಯಿಂದ ಗಿರಿ ಹೆಂಗೆ ಹೆಂಗೆ ಹಾಕಬೇಕು, ಹೌದಲ್ಲ? ಈ ಮಗಳು ಕೂಡ ಹಂಗೆ ಚುಕ್ಕಿ ಹಾಕ್ತಾಳೆ, ಹಂಗೆ ಜೋಡಿಸ್ತಾಳೆ, ರಂಗೋಲಿ ಸಿದ್ಧ. ಆದರೆ ಯಾವ ತಾಯಿನೂ ಕೂಡ ರಂಗೋಲಿ ಕೈಯಿಂದ ಹೆಂಗೆ ಬಿಡಬೇಕು ಕಲಿಸ್ತಾಳೆ. ಪರ್ ಸೆಕೆಂಡ್ ಪರ್ ಸೆಕೆಂಡ್ ಇಷ್ಟು ಗ್ರಾಮ್ ಕೆಳಗೆ ಬರಬೇಕದು ಅಂತ ಹೇಳಿಕೊಟ್ಟಾಳೆ. ಮತ್ತು ಹೇಳಿಕೊಡದೆ ಹೋದರೂ ಆ ಮಗು ಹೆಂಗೆ ಬಂತದು? ಅದಕ್ಕೆ ಮೆಥಡಾಲಜಿ ಅಂತ. ಅದೇ ಸಂಪ್ರದಾಯದಲ್ಲಿ ಒಬ್ಬರಿಂದ ಒಬ್ಬರಿಗೆ ಪ್ರವಾಹದಂತೆ ಲಭ್ಯವಾಗುತ್ತೆ. ಅದಕ್ಕೆ ಭಗವಂತ ಭಗವದ್ಗೀತೆಯೊಳಗೆ ತದ್ವಿಧ್ಯ ಪ್ರಣಿಪಾತೇನ, ಮೊದಲನೇ ಶಬ್ದ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ತೇ ಜ್ಞಾನ ಉಪದೇಶಂತಿ. ಗುರುಗಳು ನಿನಗೆ ಜ್ಞಾನೋಪದೇಶವನ್ನು ಕೊಡುತ್ತಾರೆ, ಆದರೆ ನೀನು ಅದು ನನಗೆ ಸಿಕ್ಕಿಬಿಡ್ತು ಅಂತ ನೀವು ಬೇಡ. ನೀನು ಅದಕ್ಕೆ ತಕ್ಕಂತೆ, ನಮ್ಮ ಕರ್ನಾಟಕ ಭಾಷೆಯಲ್ಲಿ ಉತ್ತರ ಕನ್ನಡ ಭಾಷೆಯಲ್ಲಿ ಕಾಲ ಮುರುಕೊಂಡು ಗುರುಗಳ ಸೇವಾ ಮಾಡ್ಕೊಂತ ಅಲ್ಲಿಗೆ ಕೂಡಬೇಕು. ನೀ ಅಲ್ಲಿಗೆ ಕೂಡಬೇಕು. ಕಾಲು ಚಲೋ ಇತ್ತು ಅದಕ್ಕೆ ಕೂಡೋಂಗಿಲ್ಲ. ನೀ ಅದಕ್ಕೇನಾಗಬೇಕು, ಕಾಲು ಮುರಿಬೇಕು, ಪ್ಲಾಸ್ಟರ್ ಹಾಕ್ಕೋಬೇಕು. ಹಾಂ, ಇನ್ನೇನು ಮಾಡಿರಿ ಸ್ವಾಮಿ, ಅಲ್ಲಿ ಇಲ್ಲಿ ಹೋಗ್ಲಿಕ್ಕೆ ಆಗೋದ? ಕೂತ್ಕೊಳ ಮಗನ ಇನ್ನು ಮೋಕ್ಷ ಆಗ್ತದೆ ನೋಡಿ. ಸುಮ್ಮನೆ ಇದು ಪಿರಿ ಪಿರಿ ಹಾರಾಡೋದು ತಿರುಗಾಡೋದು ಏನು ಕೆಲಸ ಮಾಡೋದಿಲ್ಲ. ಮತ್ತೆ ಸೇವೆಯ ಗುರುಗಳಿಗೆ ಹಿತಕರವಾಗುವಂತೆ, ಅವರಿಗೆ ಹಿತವಾಗುವಂತೆ ನಾವು ಅರ್ಥ ಮಾಡಿಕೊಂಡು ಪೂರ್ವಭಾವಿಯಾಗಿ ನಾವು ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದರೆ ಅದು ಸೇವೆ. ಈ ನಮ್ಮ ಅರ್ಥದಲ್ಲಿ ಸೇವಾ ಅಂದ್ರೆ ಏನು? ಇಪ್ಪಾಲ ಈ ತೆಂಗಿನ ಗಿಡ ಎಲ್ಲ ಹಚ್ತಿದ್ನಲ್ಲ, ನಾನು ಮಾಮಾಜಿ ಇಬ್ಬರೇ ಇದ ಮಾಡೋದು, ಮತ್ತೆ ಇನ್ನೂ ಬೇರೆ ಯಾರೂ ಇದ್ದಿದ್ದಿಲ್ಲ. ಎಷ್ಟು ತೆಂಗಿನ ಮರ ನಾನು ಹಚ್ಚಿದ್ದೆ, 200 ತೆಂಗಿನ ಮರ. ಅವು ಗುಂಡಿ ತೋಡ್ಬೇಕಾ, ಆಮೇಲೆ ಗೊಬ್ಬರ ಹಾಕ್ಬೇಕಾ, ಮರಳು ಹಾಕ್ಬೇಕಾ, ನೀರು ಮಾಡ್ಬಿಡ್ಬೇಕು. ಆವಾಗ ಹಿಂಗೆ ಪೈಪು ಏನು ಇದ್ದಿದ್ದಿಲ್ಲ, ಎಲ್ಲ ನೀರು ಬಿಡಬೇಕು, ಎಲ್ಲ ಕೊಡ ಕೊಡ ಹೊತ್ಕೊಂಡು ನೀರು ಬಿಡಬೇಕು. ಸೊ ನ್ಯಾಚುರಲಿ ಕಾಲಾಗ ಚಪ್ಪಲಿ ಹಾಕ್ಕೊಂಡಿರ್ತೀನಿ, ಕಾಲಿಗೆ ಕೆಸರಾಗಿರ್ತದೆ. ಒಬ್ಬ ಬಂದ ಮಹಾತ್ಮ, ಮಲಗಂದು ಮಹಾತ್ಮ ಒಬ್ಬ ಬಂದ, ಹೆಂಗೆ ನೋಡ್ಕೋತಾನೆ ಅಂತ. ಇದೇನಪ್ಪ ಆರಾಮಿದ್ದೀಯಾ? ನಾನು ಮಾತಾಡ್ಕೋತ ಮಾತಾಡ್ಕೋ ಕೆಲಸ ಮಾಡ್ತಿದ್ದೆ. ಏನು ಈ ಕಡೆ ಬಂದು ಗಿಡ ಹಚ್ಚಾಕತ್ತಾರ ಅಂತ ಹೇಳಿದ್ರ, ಅದಕ್ಕೆ ನೋಡ್ಕೊಂಡು ಹೋಗೋಣ ಬಂದೇನೆ. ಸರಿ, ಮತ್ತೆ ನಾನು ಕೆಲಸ ಮಾಡ್ತಾ ಇದ್ದೆ, ಈ ಕಡೆ ಬರ್ರಿ. ಕೆಲಸ ಮಾಡಿಕತ್ತೀನಿ, ಈ ಕಡೆ ಬರ್ರಿ ಅಂದ್ರೆ ಏನು ಬರ್ರಿ, ಬರ್ರಿ ಈ ಕಡೆಗೆ, ಬರ್ರಿ ಬರ್ರಿ ಅಂದ್ರೆ ಬರ್ಬೇಕಪ್ಪ. ಸರಿಪ್ಪ ಬರ್ತೆ. ಬಂದ ಇಲ್ಲೇ ಈ ದೇವಸ್ಥಾನ ಹಿಂದ್ಗಡೆ ಬಾರದು. ಬಂದ ಬಂದ್ಮೇಲೆ ಬಿಡ್ರಿ ಚಪ್ಪಡಿ, ಬಿಡ್ರಿ ಬಿಡ್ರಿ. ನಾನು ಕೆಲಸ ಮಾಡ್ಲಿಕ್ಕಿರ್ತೀನಿ, ಎಲ್ಲ ಕೆಸರು ಕೆಲಸ ಮಾಡ್ಬೇಕು, ನಾನು ಚಪ್ಪಡಿ ಬಿಟ್ರೆ ಇಲ್ಲಿ ಬಿಡ ಬಿಡ್ರಿ. ನಾ ಸಾ ಮಾಡ್ಬೇಕ, ಸಾ ಮಾಡಿದ್ರೆ ನಮಸ್ಕಾರ, ನಾ ಸಾ ಮಾಡ್ಬೇಕ, ಚಪ್ಪಡಿ ಬಿಡ್ರಿ. ಸರಿಪ್ಪ ಚಪ್ಪಡಿ ಬಿಟ್ಟು ಮಾಡಿ ಹೋಗ್ಬೇಕಿಲ್ಲ. ಅವು ಎರಡೂ ಹೆಬ್ಬೆರಳು ಹಿಡ್ಕೊಂಡು ಯಾಪರಿ ಎತ್ತಿಬಿಟ್ಟ ಅಂತಂದರೆ ಅಲ್ಲಿ ಹಿಂದೆ ಮುಂದೆ ಹಿಡ್ಕೊಳ್ಳಿಕ್ಕೂ ಏನಿಲ್ಲ, ದಾಪದ ಬೀಳೋದಂತೆ ಬಾಕಿ ನನಗೆ. ಏನು ಮಾಡ್ತೀವಿ ನೀನು ಅಂತ ಕೂಗಿರು. ಹಿಂಗೆ ಹಿಂಗೆ ಹಿಂಗೆ ಮಾಡಿದೆ, ಹೋದ ಮುಗಿತಿ. ಇಷ್ಟು ನಾಟಕಕ್ಕೆ ನಾನು ಎಷ್ಟು ಕೆಲಸ ನಿಲ್ಲಿಸಿ, ಇದನ್ನು ನಾವು ಸೇವಾ ಅಂತ ತಿಳ್ಕೊಂಡಿದ್ದೆ, ಇದನ್ನು ನಾವು ನಮಸ್ಕಾರ ಅಂತ ತಿಳ್ಕೊಂಡಿದ್ದೆ. ವ್ಯವಹಾರದಲ್ಲಿ ನಮ್ಮ ಧರ್ಮ ಎಷ್ಟು ತಿರುಚಲ್ಪಟ್ಟಿದೆ, ಕುರುಡು ನಂಬಿಕೆಗಳು ಎಷ್ಟು ಬೆಳೆದಾವೆ ಅಂತ ಹೇಳ್ತೇನೆ. ಅದನ್ನು ನನಗೆ ನನ್ನ ಸದ್ಗುರುವಿನಿಂದ ಯಥಾವತ್ ಸಂಪ್ರದಾಯ ನನಗೆ ಸಿಗಬೇಕು ಅಂತಂದರೆ ಅತ್ಯಂತ ಗಮನವಿಟ್ಟು ಕೂತ್ಕೋಬೇಕು, ಸಾರಾಸಾರ ವಿಚಾರ ಶಕ್ತಿಯನ್ನು ಗುರುಗಳ ಪಾದಕ್ಕೆ ಅರ್ಪಿಸಬೇಕು, ಅವರು ಹೇಳಿಕೊಟ್ಟ ಮಾತನ್ನು ಸಾರ್ವತ್ರಿಕ ಅನುಭವದಲ್ಲಿ ತರ್ಕಬದ್ಧವಾಗಿ ಅರಗಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆವಾಗ ಸಂಪ್ರದಾಯ ಏನು ಸಿದ್ಧಾಗ್ತದೆ, ಯಥಾ ಆ ಮಗು ಆ ತಾಯಿ ರಂಗೋಲಿ ಹಾಕಲು ನೋಡ್ತಾ ಕೂತಿರ್ತದೆ, ಹೆಂಗೆ ಮಾಡ್ತಾಳೆ, ಈ ಕೈ ಹೆಂಗೆ ಮಾಡ್ತಾಳೆ, ಈ ಬೆರಳು ಹೆಂಗೆ ಮಾಡ್ತಾಳೆ, ಅದು ಎಲ್ಲಿಂದ ಬೀಳುತ್ತದೆ, ಎಲ್ಲ ನೋಡ್ತಿರ್ತದೆ. ಕ್ಯೂರಿಯಾಸಿಟಿ, ಇಷ್ಟು ಉತ್ಸುಕತೆಯಿಂದ ಆ ಮಗು ನೋಡ್ತಿರ್ತದೆ. ಸಹಜವಾಗಿ ಏನಾಗ್ತದೆ, ಆ ಜ್ಞಾನ ಆ ಮಗುವಿನಲ್ಲಿ ಹಿಂಗೆ ಬಿಡುತ್ತದೆ. ಇದೇ ರೀತಿ ಚಪಾತಿ ಮಾಡೋದು ಕೂಡ ಸುಮ್ಮ ಸುಮ್ಮನೆ ಚಪಾತಿ ಮಾಡಲಿ ಬರೋದಿಲ್ಲ, ಯಾವ ತಾಯಿನೂ ಹೇಳಿಕೊಡೋದಿಲ್ಲ. ಪರ್ ಸೆಕೆಂಡ್ ಎಷ್ಟೇ ಪ್ರೆಷರ್ ಹಾಕಬೇಕು, ಆವಾಗ ಅದಂಗೆ ಹಾಳೆ ಆಗ್ತದೆ, ಆ ಹಾಳೆ ಹಿಂಗೆ ರೌಂಡ್ ಆಗ್ಬೇಕಾದ್ರೆ ಹಿಂಗೆ ಮಾಡಬೇಕು ಅಂತ ಯಾವ್ದಾರು ತಾಯಿ ಹೇಳ್ಕೊಡ್ತಾಳೆ, ಮತ್ತೆ ಹೆಂಗೆ ಬಂತ ಮಗುಗೆ? ಹೇಗೆ ಬಂತ ಮಗುಗೆ? ಸತತ ನಾವೆಲ್ಲೋ ಒಂದು ವರ್ಷದ ಹೋಗಿ ಒಂದು 5 ದಿವಸ ಕ್ಯಾಂಪ್, 10 ದಿವಸ ಕ್ಯಾಂಪ್, ಸತತ್ತ ನಮಗೆ ಈ ಚಿಂತನೆ ಏನು ಸಿಕ್ಕದೆ? ಸತತ್ತ ಒಂದು ನಿಟ್ಟಿನಲ್ಲಿ ಸಿಗಬೇಕು ನೋಡು, ಬ್ರಹ್ಮಸೂತ್ರದವರೆಗೂ. ಅವಾಗ ವಿಚಾರಗಳು ತಾವ ಇಂಗ್ಲೀಷ್ ಶುರು ಆಗುತ್ತೆ, ಅಬ್ಸಾರ್ಬ್ ಆಗಿ ಶುರು ಆಗುತ್ತೆ. ಅದು ಹಿಂಗಿದ್ದು ಅದು ನಿಂದಿರುತ್ತೆ, ಸುಮ್ಮ ಸುಮ್ಮನಲ್ಲ. ನೀವೇ ತಿಳ್ಕೊಂಡಿರಿ, ಕಂಠಪಾಠ ಮಾಡಿಬಿಟ್ರೆ ನಿಂದಿರ್ತದೆ, ನೋಟ್ಸ್ ಬರೆದ್ಬಿಟ್ರೆ ನಿಂದಿರ್ತದೆ, ಇವು ಸಹಾಯಕ ಉಪಾಯಗಳಷ್ಟೇ. ನಾನು ಅದೇ ಚಿಂತನೆ ಇರಬೇಕು ಅಂತೇಳಿ ಬರಿತಾ ಅದೇ ಚಿಂತನೆ ಮಾಡ್ತೇನೆ, ಓದ್ತಾ ಅದೇ ಚಿಂತನೆ ಮಾಡ್ತೇನೆ, ಪಾರಾಯಣ ಮಾಡ್ತಾ ಅದೇ ಚಿಂತನೆ ಮಾಡ್ತೇನೆ. ಇವು ಸಹಾಯಕ ಉಪಾಯಗಳು. ಅದರ ಮೇನ್ ಉಪಾಯ ಏನು ಅಂತಂದರೆ, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಆ ಸಾಮೀಪ್ಯ. ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ತೇ ಜ್ಞಾನ ಉಪದೇಶಂತೆ ಜ್ಞಾನಿನಃ ತತ್ವದರ್ಶಿನಃ. ಈ ಮಾತನ್ನು ನಾವು ಅರ್ಥ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಎಣಿಕೆ ನೋಡಿದ್ದಾದರೆ ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ. ಏನಂತಂದರೆ, ಯತ್ ಪದಂ ಗಂತವ್ಯಂ ಇಂದ್ರಿಯಾಣ, ನೋಡಿ ಮೆಥಡಾಲಜಿ ಈಗ ಸಂಪ್ರದಾಯ ಕೊಡ್ತಾರೆ ನೋಡಿ ಹೇಗಿದೆ. ಸ್ಥೂಲಾನಿ ಆರಭ್ಯ, ಸ್ಥೂಲವಾದದ್ದರಿಂದ ಪ್ರಾರಂಭ ಮಾಡಿ ಸೂಕ್ಷ್ಮ ತಾರತಮ್ಯ ಕ್ರಮೇಣ. ಹೌದಾ? ಸೂರ್ಯಮಂಡಲ ಸ್ವಲ್ಪ ಸಮೀಪ ಬರಪ್ಪ, ಹಾಗೆ ದೊಡ್ಡದ ಹೌದಲ್ಲ. ಸೂರ್ಯಮಂಡಲದಲ್ಲಿ ನಮ್ಮದೊಂದು ಗ್ರಹ, ಅದರ ಹೆಸರು ಪೃಥ್ವಿ. ಅಯ್ಯೋ, ಭಾರಿ ವಿಶಾಲವಾಗಿದೆ ಬಿಡ್ರಿ, ಎಷ್ಟು ದೇಶಗಳು, ಎಂಥದ್ದು, ಎಂಥ ಸಮುದ್ರ. ಸ್ವಲ್ಪ ನಮಗೆ ಅರ್ಥ ಆಗೋದು ಇನ್ನ ಸಂಬಂಧ. ನಮ್ಮ ಭೂಮಿ ಅಂದ್ರೆ ಏನಪ್ಪ? ಭಾರತವು ನಮ್ಮ ಭೂಮಿ. ಓಹೋ, ಭಾರತ ಕೂಡ ಎಷ್ಟು ರಾಜ್ಯವರು ಇನ್ನ ಸಹ ಸಮೀಪ ಬಂದ್ರೆ ಹೌದಾ? ಏನೋ ಸೆಂಟ್ ವಾಸನೆ. ಭಾರತವು ಕರ್ನಾಟಕ ರಾಜ್ಯ, ಇನ್ನ ಸಮೀಪ ಹಾವೇರಿ ಜಿಲ್ಲೆ, ಹಾನಗಲ್ ತಾಲೂಕು, ಇನ್ನ ಸಮೀಪ ಮಲಗುಂದ, ಇನ್ನ ಸಮೀಪ ಆರ್ಷ ವಿದ್ಯಾನಿಕೇತನ ಗುರುಕುಲ, ಇನ್ನ ಸಮೀಪ ವಿಶ್ವಚೇತನ ಕಟ್ಟಡ, ಇನ್ನ ಸಮೀಪ ಲೆಕ್ಚರ್ ಹಾಲು ಸಭಾಮಂಟಪ, ಇನ್ನ ಸಮೀಪ ಬಾರಪ್ಪ, ಇನ್ನೆಲ್ಲಿ ಸಮೀಪ ಬರ್ತದೆ ಸ್ವಾಮಿ, ಇದಕ್ಕಿಂತ ಸಮೀಪ ಇನ್ನ ಸಮೀಪ ಸಾಧ್ಯತೆ ನೋಡು. ನಾನು ಕೂತ್ಕೊಂಡ ಆಸನ, ನಾನು ಕೂತ್ಕೊಂಡು ಚೌಕಾಸನ, ಇನ್ನ ಸಮೀಪ ನನ್ನ ಶರೀರ, ಎಲ್ಲಿಂದ ಬಂದೆ ನೀನು? ಸ್ಥೂಲದಿಂದ ಸೂಕ್ಷ್ಮ, ಮತ್ತೆ ಸ್ಥೂಲದಿಂದ ಸೂಕ್ಷ್ಮ, ಮತ್ತೆ ಸ್ಥೂಲದಿಂದ ಸೂಕ್ಷ್ಮ. ನನ್ನ ಶರೀರ, ನನ್ನ ಶರೀರವೋ ನಾನು ಶರೀರವೋ? ಹಾಗಾದ್ರೆ ನೀನು ಯಾರು? ಪ್ರಾಣ. ಪ್ರಾಣವು ನಿನ್ನ ಅನುಭವದಲ್ಲಿದೆಯಲ್ವೋ? ನನ್ನ ಪ್ರಾಣ, ನನ್ನ ವಾಯುವಿಕಾರ, ನನ್ನ ಅಸಿಡಿಟಿ, ನನಗಾಗಿದೆ, ನನಗೆ ಹಿಂಗಾಗಿದೆ, ನನಗೆ ಹಂಗೆ ಆಗಿದೆ, ಇವಷ್ಟು ಪ್ರಾಣಗಳು, ಪ್ರಾಣ ವಿಕಾರಗಳು ನಮ್ಮ ಅರಿವಿಗೆ ಬರ್ತವೆ. ಆದ್ದರಿಂದ ನಾನು ಪ್ರಾಣ ಅಲ್ಲ, ನಾನು ಮನಸ್ಸು. ಅದಕ್ಕಿಂತ ಸಮೀಪ ನಾನು ಬುದ್ಧಿ. ಸ್ಥೂಲದಿಂದ ಸೂಕ್ಷ್ಮ, ಅದು ಸ್ಥೂಲವಾಗಿದ್ದಾದರೆ ನೆಕ್ಸ್ಟ್ ಸೂಕ್ಷ್ಮ, ಅದನ್ನು ಸ್ಥೂಲ ಮಾಡಿದ್ದಾದರೆ ನೆಕ್ಸ್ಟ್ ಸೂಕ್ಷ್ಮ, ಅದನ್ನು ಸ್ಥೂಲ ಮಾಡಿದ್ದಾದರೆ ಅತ್ಯಂತ ಸೂಕ್ಷ್ಮ. ಈ ಪ್ರಕಾರವಾಗಿ ನಾನು ಏನು ಮಾಡ್ತಾ ಇದ್ದೇನೆ? ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ, ಹೌದಾ? ಸ್ಥೂಲಾನಿ ಆರಭ್ಯ ಸೂಕ್ಷ್ಮ ತಾರತಮ್ಯ ಕ್ರಮೇಣ ಪ್ರತ್ಯೇಕಾತ್ಮತೆಯ. ಅದನ್ನು ಬಿಟ್ಕೊಟ್ಟು ಮಾಡ್ಲಿಕ್ಕೆ ಬರೋದಿಲ್ಲ, ಅರ್ಥ ಮಾಡ್ಕೊಳ್ರಿ. ಸೂರ್ಯಮಂಡಲ ಬಿಟ್ಟು ನಾನು ಪೃಥ್ವಿ ಬಂದಾಗ ನಾನು ಪೃಥ್ವಿ ಗ್ರಹದಲ್ಲಿ ಇದ್ದೇನೆ ಅನ್ನೋದೇ ಇರ್ತದೆ. ಪೃಥ್ವಿ ಗ್ರಹವನ್ನು ಬಿಟ್ಟುಕೊಂಡು ನಾನು ಭಾರತಕ್ಕೆ ಬಂದಾಗ ನಾನು ಭಾರತದಲ್ಲಿ ಇದ್ದೇನೆ ಅಂತ ಇರ್ತದೆ. ನಾನು ಬಿಟ್ಕೊಟ್ಟು ನೀವು ಮಾಡಿ ಬರ್ತದೆ ನೋಡಿ. ಎಲ್ಲಿಂದ ಬಿಟ್ಟರೆ ಎಲ್ಲಿ ಬಂದರೂ ಕೂಡ ನಾನು ನಿಮ್ಮ ಜೊತೆನೇ ಇರ್ತದೆ. ಆ ನಾನು ಅದನ್ನೆಲ್ಲ ಹೇಳ್ತಾರೆ ಆತ್ಮತಯ, ಪ್ರತ್ಯೇಕ ಆತ್ಮತಯ. ಅಧಿಗಮ ಕರ್ತವ್ಯ. ಈ ಪ್ರಕಾರವಾಗಿ ಆ ವಿಶ್ಲೇಷಣೆಯನ್ನು ಮಾಡಬೇಕು ಅನ್ನುವಂಥದ್ದು, ಆತ್ಮ ಅವಲೋಕನ ಮಾಡ್ಕೋಬೇಕು ಅನ್ನುವಂಥದ್ದು, ಆತ್ಮನನ್ನು ಹುಡುಕಿ ತೆಗಿಬೇಕು ಅನ್ನುವಂಥದ್ದು. ಇತ್ತೇವಮರ್ಥಂ ಇದಂ ಆರಭ್ಯತೆ, ಅದನ್ನು ಈ ಶ್ಲೋಕದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಅರ್ಥೇಭ್ಯಶ್ಚ ಪರಂ ಮನಃ. ಮನಸ್ಸಸ್ತು ಪರಾ ಬುದ್ಧಿ, ಬುದ್ಧಿರಾತ್ಮ ಮಹಾನ್ ಪರಃ. ಇಂದ್ರಿಯೇಭ್ಯ ಪರಾ ಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ. ಮನಸ್ಸಸ್ತು ಪರಾ ಬುದ್ಧಿ, ಬುದ್ಧಿರಾತ್ಮ ಮಹಾನ್ ಪರಃ.